ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ. ಸಣ್ಣ ಹಣಕಾಸು ಸಂಸ್ಥೆಗಳ ಕುರಿತ ಸುಗ್ರೀವಾಜ್ಞೆ ರಾಜ್ಯಪಾಲರಿಗೆ ಮರು ರವಾನಿಸಿದ ಸರ್ಕಾರ. ಹಾಗೂ ಮುಡಾ ಪ್ರಕರಣ, ಮುಖ್ಯಮಂತ್ರಿ ಪತ್ನಿಗೆ ಇಡಿ ನೀಡಿದ್ದ ಸಮನ್ಸ್ಗೆ ಹೈಕೋರ್ಟ್ ಧಾರವಾಡ ಪೀಠ ತಡೆಯಾಜ್ಞೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಭುವನಹಳ್ಳಿಯ ಬಿಕೆ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್. ಆನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಭುವನಹಳ್ಳಿಯ ಬಿಕೆ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಭುವನಹಳ್ಳಿ ಗ್ರಾಮದ ಕೃಷಿಕರಾದ ಬಿಕೆ ಬಸವರಾಜು ಅವರು ನಮ್ಮೊಂದಿಗೆ ಇದ್ದಾರೆ. ಅಡಿಕೆ, ತೆಂಗು, ಬಾಳೆ, ಶುಂಠಿ ಜೊತೆಗೆ ಕಬ್ಬಿನ ಬೆಳೆಯನ್ನು ಕೂಡ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಕಬ್ಬಿನ ಬೆಳೆಯಲ್ಲಿ ಒಳ್ಳೆ ಅನುಭವಿ ಕೃಷಿಕರು. ಇತ್ತೀಚೆಗೆ ಕಬ್ಬಿಗೂ ಕೂಡ ಈ ಹನಿ ನೀರಾವರಿಯನ್ನು ಅಳವಡಿಕೆಯನ್ನು ಮಾಡಿಕೊಂಡು ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಕಬ್ಬಿನ ಬೆಳೆಯಲ್ಲಿನ ಅವರ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸವರಾಜ್ ಅವ್ರಿಗೆ. ನಮಸ್ತೆ ಸರ್. ಎಷ್ಟು ವಯಸ್ಸು ತಮಗೆ? 58. 58 ವರ್ಷ ವಯಸ್ಸಾಯ್ತು. ಏನ್ ಓದಿದ್ರಿ ತಾವು? ಸರ್, ನಾವು 7ನೇ ಕ್ಲಾಸ್ ಓದಿದ್ವಿ ಅಷ್ಟೇ. 7th. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮುಂದಕ್ಕೆ ಓದಲ್ಲ ಅಂದ್ರೆ ನಾನು 7th ಪಾಸ್ ಆದಾಗ ನಾವು 4 ಜನ ಅಣ್ಣತಮ್ಮಂದಿರು, ಅದರಲ್ಲಿ ನಾನೇ ಲಾಸ್ಟ್ನೇನು. ನಮ್ಮಲ್ಲಿ ಹಿರಿಯರೊಬ್ರು ನಮ್ಮ ಅಣ್ಣರು, ಅವ್ರೊಂದು ಸ್ವಲ್ಪ ಪಾಲಿಟಿಕ್ಸ್ ಮಾಡಿಕೊಂಡು ಹೊರಗಡೆ ತಿರುಗಾಡ್ಕೊಂಡಿದ್ರು. 2ನೇ ಮಾಸ್ಟ್ರು, 3ನೇ ಎಕ್ಸ್ಪೈರ್ಡ್ ಆಗಿ ಹೋದ್ರು. ಅವ್ರು ಮನೆ ಕಡೆ ಎಲ್ಲ ನೋಡ್ಕೊತಾ ಇದ್ರ. ಹಂಗಾಗಿ ಅವ್ರು ಎಕ್ಸ್ಪೈರ್ಡ್ ಆದಾಗ ಏನಾಯ್ತು, ಅನಿವಾರ್ಯವಾಗಿ ನಾನು 14ನೇ ವರ್ಷಕ್ಕೆ ನಾನು ವ್ಯವಸಾಯ ಮಾಡಕ್ ಬಂದನು ವಿಧಿ ಇಲ್ದಲೆ. ಹಂಗಾಗಿ ನಾನು 14ನೇ ವರ್ಷಕ್ಕೆ ಕೃಷಿ ಮಾಡಕ್ ಬಂದನು. ಈಗ ಮುಂದಕ್ಕೆ ಓದಕ್ಕಾಗಲ್ಲ. ಶಾಲೆ ಬಿಟ್ಟು ಮನೆಯಲ್ಲಿ ಇರ್ಲಿಕ್ಕೆ ಒಪ್ಕೊಂಡ್ರ ಅಪ್ಪ ಅಮ್ಮ? ಅಪ್ಪ ಅಮ್ಮ ಒಪ್ಗೇಳಲ್ಲ, ವಿಧಿ ಇಲ್ವಲ್ಲ. ಮನೆ ಮಾಡಕ್ ಯಾರು ಜನಿಲ್ದ ಎಂದಾಗ ಇನ್ನೇ ಮಾಡೋದು. ಆಗ ನಾನೇ ಮನೆ ಹತ್ರಕ್ ಬಂದು 14ನೇ ವರ್ಷಕ್ಕೆ ನಾನು ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಹಾಗೆಲ್ಲ ಒಟ್ಟು ಕುಟುಂಬ, ನಮ್ದು ಒಟ್ಟು ಕುಟುಂಬದಲ್ಲಿ ಹೆಚ್ಚು ಕಮ್ಮಿ 30 ಎಕರೆ ಜಮೀನ್ ಇತ್ತು. 4 ಜನ ಅಣ್ಣ ತಂದಿರು, ಒಬ್ರು ಎಕ್ಸ್ಪೈರ್ಡ್ ಆದ್ರಲ್ಲ. ಅದ್ರ ಜವಾಬ್ದಾರಿ ನಮ್ದು ಆಗೆಲ್ಲ ಬರೀ ಯತ್ನ ಉಳುಮೆ, ಟ್ಯಾಕ್ಟರ್ಗಳಿಲ್ಲ, ಬೇಸಾಯ ಮಾಡೋದು ಎಲ್ಲ ಬಹಳ ರಿಸ್ಕ್ ಇತ್ತು ಆಗ. ಹಂಗಾಗಿ ಲೇಬರ್ ಇರೋರು, ಒಂದ್ 2-3 ಜನ ಲೇಬರ್ ಮಾಡಿಕೊಂಡು ವ್ಯವಸಾಯ ಎಲ್ಲ ನಾನೇ ಮಾಡಿದ್ವಿ. ಇನ್ನಿಬ್ರು ಅಣ್ಣದಿರದ್ರಲ್ಲ, ಅವ್ರೇನ್ ಮಾಡ್ತಿದ್ರು? ಅವರು ಒಬ್ರು ಹೊರಗಡೆ ತಿರ್ಗಾಡ್ಕೊಂಡು ವ್ಯವಹಾರ ಮಾಡೋರು, ಸ್ವಲ್ಪ ರಾಜಕೀಯವಾಗಿ ಹೊರಗಡೆ ತಿರ್ಗಾಡೋರು ಅವರು. ಇನ್ನೊಬ್ರು ಹೈಸ್ಕೂಲ್ ಮಾಸ್ಟರ್ ಆಗಿದ್ರು 2ನೇ. ಹಂಗಾಗಿ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಬೀಳ್ತಾ ರೀ, ವ್ಯವಸಾಯ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಂತು. ಈಗ 7ನೇ ಕ್ಲಾಸ್ ಅಂತ ಏನ್ ದೊಡ್ಡದಲ್ಲ, ಚಿಕ್ಕ ವಯಸ್ಸು. ಇನ್ನೂ ಆ ಚಿಕ್ಕ ವಯಸ್ಸಿನಲ್ಲೇ ಹೆಂಗ್ ನಿಭಾಯಿಸಿದ್ರು ಎಲ್ಲದನ್ನು? ಏನ್ ಮಾಡೋಣ ಸರ್, ವಿಧಿ ಇಲ್ವಲ್ಲ. 14ನೇ ವರ್ಷಕ್ಕೆ ನಾನ್ ಬಂದು ಆರಂಭ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಆಗೆಲ್ಲ ಎತ್ತಿನ ಬೇಸಾಯ, ಟ್ಯಾಕ್ಟರ್ ಎಲ್ಲ ಏನಲ್ಲ, ಒಂದ 3 ಜೊತೆ 4 ಜೊತೆ ಎತ್ ಮಾಡಿಕೊಂಡಿರು. ಲೇಬರ್ ಇರೋರು 2-3 ಜನ ನಮ್ ಜೊತೆಗೆ. ಹಿಂಗಾಗಿ ವ್ಯವಸಾಯ ಕೆರೆಗಳಿಂದ ಗದ್ದೆ ಮಾಡಿವು. ರಾಗಿ, ತೆಂಗು ಕಡಿಮೆ ಆಗ ಸ್ವಲ್ಪ ಎಲ್ಲ ಈ ಬಾಕಿ ಬೆಳಿಗ್ಗೆ ರಾಗಿ ಬೆಳೆಯುವು, ಹೊಲದಲ್ಲಿ ಭತ್ತ ಬೆಳೆಯುವು, ಹಿಂದೆ ಆರ್ಕ ಅಂತ ಬರೋದಲ್ಲ ಅದು ಬೆಳೆಯುವು, ಎಲ್ಲ ಎನಿ ಒನ್ ಎಲ್ಲ ಬೆಳೆಯುವು, ಹುಚ್ಚಳ್ಳು ಉಳ್ಳಿ ಎಲ್ಲ ಬೆಳೆಯುವು. ಅದರಿಂದಾಗಿ ತೆಂಗು ಕಡಿಮೆ ಆಗ. ನಾವೆಲ್ಲ ಇತ್ತೀಚೆಗೆಲ್ಲ ಇದಾದ್ಮೇಲೆ ನೀರಾವರಿ ಇರಲಿಲ್ಲ, ಬರೀ ಏನಿದ್ರು ಕೆರೆಯಿಂದ ನೀರಾವರಿ ಆಶ್ರಯದಲ್ಲಿ ಗದ್ದೆ ಮಾಡಿವು. ಹೆಚ್ಚು ಕಮ್ಮಿ ಒಂದು ವರ್ಷದಲ್ಲಿ ಒಂದು 50-60 ಕ್ವಿಂಟಲ್ ಭತ್ತ ಬೆಳೆಯುವು ಕೆರೆಯಿಂದ. ಹೆಚ್ಚು ಕಮ್ಮಿ ನಮ್ದು ಒಂದು 2 ಎಕರೆ ಗದ್ದಿತ್ತು ಕೆರೆಯಿಂದ, ಒಂದು 3 ಕೆರೆಯಿಂದ ಗೆದ್ದಿತ್ತು ನಮ್ದು. ಹಂಗಾಗಿ ಎಲ್ಲ ತಲು ಮಾಡಿವು. ಹೆಚ್ಚು ಕಮ್ಮಿ ಒಂದು 100 ಕ್ವಿಂಟಲ್ ಹತ್ತತ್ರ ರಾಗಿ ಬೆಳೆಯುವು. ಹಾಗೆಲ್ಲ ದೊಡ್ಡ ರಾಗಿ, ಈಗಲಂಗೆ ಇಳುವರಿ ರಾಗಿ ಎಲ್ಲ ಅವೆಲ್ಲ ಮಾಡ್ಕೊಂಡು ಚೆನ್ನಾಗಿತ್ತು ಆಗ ಕೃಷಿ. ಈಗ ಎಲ್ಲ ಲೇಬರ್ ಪ್ರಾಬ್ಲಮ್ಮು, ಹಂಗಾಗಿ ಇತ್ತೀಚೆಗೆಲ್ಲ ಇದಾದಂಗೆ ಇದಾದಂಗೆ ಏನ್ ಮಾಡಿದ್ವಿ ನಾವೆಲ್ಲ ಈ ಹೊಲದ ಇದನ್ನ ಆಸಕ್ತಿ ಕಡಿಮೆ ಮಾಡಿಬಿಟ್ಟು ಎಲ್ಲ ತೆಂಗು ಅಡಿಕೆ ಕಬ್ಬು ಇದಕ್ ಬಂದ್ಬಿಟ್ಟು ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗಿ ಅದನ್ನ ಅದ್ಲ ಕೈ ಬಿಟ್ಟು ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿ. ನೀವು ಕೃಷಿ ಮಾಡ್ತೀನಿ ಅಂತ ಬಂದಾಗ ಅಪ್ಪ ಅಮ್ಮ ಗಟ್ಟಿಯಾಗಿದ್ರ? ಚೆನ್ನಾಗಿದ್ರು ಅವರು, ಅವರು ಚೆನ್ನಾಗಿ ಕೆಲಸ ಮಾಡೋರು, ಅಪ್ಪ ಅಮ್ಮ ಚೆನ್ನಾಗಿದ್ರು. ನಮ್ಮ ಅಣ್ಣ ಅದೇ ಒಬ್ರು ಮಾಸ್ಟರ್, ಅವರು ಮನೆ ಕಡೆ ಹೆಂಗೆ ವಾರಕ್ಕೊಂದಿಸ್ ಬರೋರು, ಅವರು ಚೆನ್ನಾಗಿ ಮಾಡೋರು. ಇನ್ನು ನಮ್ಮ ಬ್ರದರ್ ಒಬ್ರು ಅದೇ ಹೊರಗಡೆ ತಿರ್ಗಾಕೊಂಡ್ರ ಅವ್ರು ಬೆಳಿಗ್ಗೆ ಹೋಗೋರು ಸಂಜೆ ಬರೋರು ಮಾಡ್ಕೊಂಡಿದ್ರು. ಮನೆ ತ ಒಂದು ಎರಡು ಜನ ಲೇಬರ್ ಮಾಡಿಕೊಂಡು ನಾವೇ ಮಾಡಿವು. ಕುರಿ ಮಡಗಿದ್ದು, 100 ಕುರಿ ಇದ್ದು ಅವೆಲ್ಲ ಮಾಡ್ಕೊಂಡು ಮಾಡಿವು. ಆಗಿನ ಇದ್ರಲ್ಲಿ ಲೇಬರ್ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿ ನಡೆಯೋದು. ಅದೆಲ್ಲ ಬತ್ತ ಬತ್ತ ಬತ್ತ ಎಲ್ಲ ನಮ್ದು ಮದುವೆ ಆಯ್ತು. ಮದುವೆ ಆದ್ಮೇಲೆ ಎಲ್ಲ ಒಂದು 2-3 ಡಿವೈಡ್ ಆಯ್ತು. ಡಿವೈಡ್ ಆದ್ಮೇಲೆ ನಾವೆಲ್ಲ ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಯ್ತಲ್ಲ, ಎಲ್ಲ ಜಮೀನಿಗೆ ಹೊಲ ಜಮೀನಿಗೆಲ್ಲ ತೆಂಗು ಗಿಡ ಅಡಿಕೆ ಗಿಡ ಕಟ್ಕೊಂಡು ಹತ್ಲಿಗಿ ಇದ್ರ ಕಡೆಗೆ ಬೋರ್ ವಲ್ಗಿರ್ವಲ್ ಹಾಕೊಂಡು ನೀರಾವರಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಹಂತ ಹಂತವಾಗಿ ಹೇಗೆ ಅಭಿವೃದ್ಧಿ ಮಾಡಿದ್ರಿ? ಚೆನ್ನಾಗೆಲ್ಲ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ವಿ ಸರ್. ಕೃಷಿ ಮಾಡಕ್ ಬಂದ್ಮೇಲೆ ಎಲ್ಲ ತೆಂಗಿನ ಗಿಡ ಎಲ್ಲ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೊಲನ ಕಡಿಮೆ ಮಾಡ್ಕೊಂಡು ಬತ್ತ ಕಡಿಮೆ ಮಾಡಿ ತೆಂಗು ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಚೆನ್ನಾಗಿ ಮಾಡಿ ಆದಾಯದ ಮೂಲ ಜಾಸ್ತಿ ಮಾಡ್ಕೊಂಡು. ತಂದರಿಗೆ ಎಷ್ಟು ಎಕರೆ ಜಮೀನು ಇತ್ತು? ಟೋಟಲ್ ನಮ್ ತಂದರಿಗೆ 30 ಜಮೀನು ಇತ್ತು. 30 ಜಮೀನು ಇತ್ತು, ಈಗ ಒಂದು 10 ಬಂದಿದೆ ನಿಮ್ಗೆ? 10, 9 ಬಂದಿದೆ. ನಮ್ ಬ್ರದರ್ಗೆ ಹಿರಿಯರಿಗೆ 10 ಹೋಗೈತೆ, ನಮ್ಮಿಬ್ರಾಳಿಗೆ 9 ಬಂದೈತೆ. ಈಗ ನೀವು ಡಿವೈಡ್ ಆದ ಅಂತ ಹೇಳಿದ್ರಲ್ಲ, ಡಿವೈಡ್ ಆದ್ಮೇಲೆ ಹೆಂಗ ಅಭಿವೃದ್ಧಿ ಪಡಿಸಿದ್ರಿ ಜಮೀನು? ಡಿವೈಡ್ ಆದ್ಮೇಲೆ ಸರ್ ನಾವು ಅದೇ ಬೋರ್ವೆಲ್ ಮಾಡ್ಕೊಂಡು ಜಮೀನು ತೆಂಗು ಕಡಿಮೆ ಇತ್ತಲ್ಲ, ಹೊಲ ಇತ್ತಲ್ಲ, ಹೊಲಕ್ಕೆಲ್ಲ ತೆಂಗು ಮಾಡಿ ಅಡಿಕೆ ತೆಂಗು ಎಲ್ಲ ಮಾಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದೀವಿ. ನೀವು ಪ್ರತ್ಯೇಕ ಆದ್ಮೇಲೆ ಏನೇನು ಬೆಳೆಯಕ್ಕೆ ಶುರು ಮಾಡಿದ್ರಿ? ಸರ್ ನಾವು ಪ್ರತ್ಯೇಕ ಆದ್ಮೇಲೆ ಎನಿ ಒಂದು ಬೆಳೆ ಬೆಳೆದಿದ್ದೀನಿ ನಾನು. ಏನು ಶುಂಠಿ ಬೆಳೆದಿದ್ದೀನಿ, ಟೊಮಾಟೋ ಬೆಳೆಯುವು, ತರಕಾರಿ ಟೊಮಾಟೋ ಬೆಳೆಯುವು, ಶುಂಠಿ ಬೆಳೆಯುವು, ಇನ್ನು ಸ್ವಾರೆ ಎಲ್ಲ ಬೆಳೆಯುವು, ಕಲ್ಲಂಗಡಿ ಬೆಳೆಯುವು, ಎಲ್ಲ ಬೆಳೆಯುವು. ಮಾರ್ಕೆಟ್ ವ್ಯವಸ್ಥೆ ಸರಿಯಿಲ್ಲ, ಸ್ವಲ್ಪ ದೂರ ನಮ್ಗೆ ಎತ್ತಲಾಗ ಹೋಗ್ಬೇಕಾದ್ರೆ ಒಂದು 25-30 ಹೋಗ್ಬೇಕು, ವೆಹಿಕಲ್ ವ್ಯವಸ್ಥೆ ಕಡಿಮೆ. ಹಂಗಾಗಿ ಮಾಡಿಬಿಟ್ಟು ಅವೆಲ್ಲ ಕೈ ಬಿಟ್ಬಿಟ್ಟು ಈಗ 2 ಕಬ್ಬು ಬೆಳಿತಾ ಇದೀವಿ. ಕಬ್ಬು ಒಂದು ಬೆಳಿತೀವಿ, ಶುಂಠಿ ಈಗ ಒಂದು 2 ಬಿಟ್ಟಿದೀವಿ ಅಷ್ಟೇ. ಕಂಟಿನ್ಯೂಸ್ ಶುಂಠಿ ಬೆಳಿವು, ಒಂದು 2 ಗ್ಯಾಪ್ ಆಗಿದೆ. ಈ ವರ್ಷ ಹಾಕ್ಬೇಕು ಅಂತ ಎಲ್ಲ ರೆಡಿ ಮಾಡಿದೀನಿ ಹಾಕಕ್ಕೆ ಅಂತ. ಹಂಗಾಗಿ ನಮ್ಗೆ ಕೃಷಿಲಿ ಬಹಳ ಆಸಕ್ತಿ ಇದೆ. ಅಂದ್ರೆ ಲೇಬರ್ ಪ್ರಾಬ್ಲಮ್ ಸ್ವಲ್ಪ, ಈಗ ನಾವು ಸ್ವಲ್ಪ ಮನೆ ಕಡೆ ಮಾಡ್ತೀವಿ, ನಮ್ಮ ಹುಡುಗ ನನ್ನ ಮಗನು ಸ್ವಲ್ಪ ಮಾಡೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಇವೆಲ್ಲ ತೆಂಗು ಅಡಿಕೆ ಜಾಸ್ತಿ ಮಾಡಿಬಿಟ್ಟು ಇನ್ನು ಬಾಕಿದು ಇದ್ರನ್ನ ಬೆಳೆಗಳು ಮಾಡೋಕ್ಕೆ ಲೇಬರ್ ಸಿಗಲ್ವಲ್ಲ ಅಂತೇಳಿ ತೆಂಗು ಅಡಿಕೆ ಆದರೆ ನಾವೇ ಮೇಂಟೈನ್ ಮಾಡ್ಕೊಬಿಡ್ಬೋದು, ಅದಕ್ಕೇನು ಜಾಸ್ತಿ ಲೇಬರ್ನ ಅವಶ್ಯಕತೆ ಇಲ್ಲ. ಹಂಗಾಗಿ ಟ್ಯಾಕ್ಟರ್ ತಂದ್ಕೊಂಡಿದ್ದೀವಿ, ಟ್ರ್ಯಾಕ್ಟರ್ ಮಾಡಿಕೊಂಡು ಎಲ್ಲ ವ್ಯವಸಾಯ ಸ್ವಂತ ನಾವೇ ಮಾಡ್ಕೋತೀವಿ. ನಾವೇನು ಬೇರೆ ಎಲ್ಲಿ ದುಡ್ಡು ಮಾಡೋಕ್ಕೋಲ್ಲ, ಟ್ರ್ಯಾಕ್ಟ್ರಲ್ಲಿ ನಮ್ಮ ದಳುಮ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಅಷ್ಟೇ. 9 ನೀರಾವರಿ ಆಗುತ್ತಾ ಹೆಂಗೆ? 9 ನೀರಾವರಿ ಮಾಡಿದ್ದೀನಿ, 4 ಬೋರ್ವೆಲ್ ಇದಾವೆ, 4 ಬೋರ್ವೆಲ್ ರನ್ನಿಂಗ್ ಅವೆ. 9 ನೀರಾವರಿ ಐತಿ, 9 ನೀರಾವರಿ ಆಗುತ್ತೆ. ನೀರಾವರಿ ಆಗುತ್ತೆ 9. ಈಗ ಅಡಿಕೆ ಎಷ್ಟು ಎಕರೆನಲ್ಲಿದೆ ಸರ್? ಅಡಿಕೆ ಸಪ್ರೇಟ್ ಆಗಿ ಒಂದು 800 ಗಿಡ ಇದೆ, ಅಂದ್ರೆ ಒಂದು 2 ಬರುತ್ತೆ. 2 ಅಡಿಕೆ ಇದೆ, ಇನ್ನ 7 ತೋಟ ಐತಿ, 350 ಗಿಡ ತೋಟ, 800 ಗಿಡ ಸಪ್ರೇಟ್ ಅಡಿಕೆ ಗಿಡ, 700 ಗಿಡ ತೋಟದೊಳಗೆ ಅಡಿಕೆ ಗಿಡ, ಒಟ್ಟಿಗೆ 1,500 ಗಿಡ ಅಡಿಕೆ ಗಿಡ ಇದೆ. 450 ಗಿಡ ಈಗ ಆಲ್ರೆಡಿ ಫಸ್ಲಾತೈತಿ, ನಾವು ಅದನ್ನ ಸ್ವಂತ ಮಾಡತಾ ಇಲ್ಲ, ಹಿಂಗೆ ಚೆಣಿ ಕೊಟ್ಬಿಡ್ತೀವಿ ವರ್ಷಕ್ಕೊಂದ್ಸರಿ ಚೆಣಿ ಕೊಡ್ತೀವಿ. 3,25,000-30,000 ಹಂಗೆ ಚೆಣಿ ಕೊಡ್ತೀವಿ, ಇನ್ನು ಸ್ವಂತ ಇನ್ನೂ ಮಾಡಿಲ್ಲ. ತೆಂಗಿನ ಗಿಡ ಎಷ್ಟವೆ? ತೆಂಗಿನ ಗಿಡ 350 ಗಿಡ ಇದೆ ಸರ್. 350 ಗಿಡ ಇದಾವೆ, ಗಿಡ ಇದೆ. ಚೆನ್ನಾಗಿ ಫಸಲು ಬರುತ್ತೆ? ಫಸಲು ಬರುತ್ತೆ ನಮ್ದು. ಈಗ ಅಂದ್ರೆ ಈಗೆಲ್ಲ ಬೆಳೆ ಸ್ವಲ್ಪ ಕುಂಠಿತ ಆಗ್ಬಿಟ್ಟು, ತೆಂಗು ಕಡಿಮೆ ಆಗಿದೆ. ನಾವು 350 ಗಿಡದಲ್ಲೇ ಹೆಚ್ಚು ಕಮ್ಮಿ 40,000 ಕಾಯಿ ಕಡಿಬಿದ್ದೀನಿ ನಾನು. ಈಗ ಒಂದು 20,000-25,000 ಬಂದೈತಿ, ಕಡಿಮೆ ಆಗ್ಬಿಟ್ಟಿದೆ, ಇಳುವರಿ ಕಡಿಮೆ ಐತಿ. ನಮ್ದು ಅಂತಲ್ಲ ಇಡೀ ಎಲ್ಲರದು ಹಂಗಾಗೈತಿ. ಅವರೇಜ್ ಒಂದು ಗಿಡಕ್ಕೆ 35,000 ಕಾಯಿ ಬೀಳುತ್ತೆ. ಈಗ ಒಂದು 2 ಕಬ್ಬು ಹಾಕಿದೀನಿ ಅಂತ ಅಂದ್ರಲ್ಲ, ಕಬ್ಬು ಬೆಳಿಬೇಕು ಅಂತ ಯಾಕೆ ಅನಿಸ್ತು ಸರ್? ಕಬ್ಬು ಬೆಳಿಬೇಕು ಅಂತ ಅಂದ್ರೆ ನಮ್ಮ ಪಕ್ಕದಲ್ಲೊಬ್ರು ಬೆಳೆದ್ರು, ಅದನ್ನ ನೋಡಿ ಈ ಫ್ಯಾಕ್ಟರಿ ಹೇಮಾವತಿ ಶುಗರ್ ಫ್ಯಾಕ್ಟರಿ ಬಂದೊಂದ್ಸಲ ನಮ್ಗೆ ಅದ ಸೊಲ್ಯೂಷನ್ ಕೊಟ್ರು, ನೋಡಿ ಮಾಡಿ ಮಾಡಬಹುದು, ಕಬ್ಬು ಮಾಡಬಹುದು ಮಾಡಿ ಅಂತೇಳಿ ಹೇಳಿದ್ರು. ನಾವೇ ಮಾಡಿ ನೋಡಂತ ಬೀಜ ಎಲ್ಲ ಅವರೇ ಫ್ರೀ ಕೊಟ್ಟದ್ರು, ಫ್ರೀ ಬೀಜ ಕೊಟ್ಟು ಹಾಕಿದ್ವಿ. ಅವ್ರು ಹೇಳಿದ್ರು, ಒಂದು ಟಾರ್ಗೆಟ್ ಕೊಟ್ಟದ್ರು ನಮ್ಗೆ, ಇಷ್ಟು ಟನ್ ಬೆಳೆದ್ರೆ ನೀವು, 1 ಹತ್ತು ಗುಂಟೆ ಹಾಕಿದ್ದು, ನೀವು 70 ಬೆಳೆ ಕೊಟ್ಟರೆ ನಮ್ಗೆ ಬೀಜ ಫ್ರೀ, ಇಲ್ಲಾದ್ರು ಒಳಗಡೆ ಬಂದ್ರೆ ನಾವು ಕಟಾವ್ ಮಾಡ್ಕೊಂಡಾಗ ಬೀಜ ದುಡ್ಡು ಮುರ್ಕತ್ತೀವಿ ಅಂತೇಳಿ ಇದು ಮಾಡಿದ್ರು. ಹಾಕಿದ್ವಿ, ಹಾಕಿ ಆದ್ಮೇಲೆ ಏನ್ ಮಾಡಿದ್ವಿ, ನಾವೊಂದು ಐಡಿಯಾ ಮಾಡಿದ್ವಿ. ಈಗ ನೀರನ್ನ ಒಂದ್ ಕಡೆಯಿಂದ ಬಿಡೋದ್ರ ಬದಲ ನೀರು ಸ್ವಲ್ಪ ವೇಸ್ಟ್ ಆಗುತ್ತೆ, ಅದ್ರ ಬದಲು ಡ್ರಿಪ್ ಮಾಡಿಬಿಡೋಣ, ಈ ಅನ್ಕದ್ ಬರುತ್ತಲ್ಲ ಡ್ರಿಪ್, ಅದನ್ನ ಡ್ರಿಪ್ ಮಾಡಿದ್ವಿ. ಡ್ರಿಪ್ ಮಾಡಿ ಚೆನ್ನಾಗಿ ಬಂತು ಕಬ್ಬು, ಚೆನ್ನಾಗಿ ಬಂದ್ಮೇಲೆ ಕಟಾವ್ ಮಾಡಿದ್ರು. ಕಟಾವ್ ಮಾಡಿದಾಗ ಹೆಚ್ಚಿಕಮ್ಮಿ 104 ಟನ್ ಆಗಿತ್ತು. ಅವರು ಹೇಳಿದ್ದ 70 ಟನ್ನು ಇನ್ನೂ ನಾವು ಜಾಸ್ತಿ ಬೆಳೆದು, ಹಾಗೆ ಬೀಜದ್ದೇನು ಕಟಾವ್ ಮಾಡ್ಕೊಳ್ಳಲ್ಲ. ಅದರಿಂದ ನಮಗೆ ಭಾರಿ ಚೆನ್ನಾಗಿ ಒಳ್ಳೆ ಅನುಕೂಲ ಆಯ್ತು. ಈ ಸರಿ ಇನ್ನೂ ಚೆನ್ನಾಗಿದೆ, ಈ ಸರಿ ಹೆಚ್ಚಿಕಮ್ಮಿ 107 ಟನ್ ಆಗುತ್ತೆ. ಅದು ಎರಡನೇ ಬೆಳೆ ಇದು, ಚೆನ್ನಾಗಿದೆ ಅಲ್ಲ. ಇದೆ ಹೆಚ್ಚಿಕಮ್ಮಿ 4-5 ಅಡಿ ಐತಿ ಕಬ್ಬು. ಕಬ್ಬಿನ ಬೆಳೆ ಬಗ್ಗೆ ವಿವರವಾಗಿ ಮಾಹಿತಿ ಕೊಡಿ. ಹೆಂಗೆ ಭೂಮಿ ಹದ ಮಾಡ್ಕೋಬೇಕು, ಬಿತ್ತನೆ ಯಾವಾಗ ಮಾಡಬೇಕು, ಏನು ನಿರ್ವಹಣೆ ಮಾಡಬೇಕು ಅದ್ರ ಬಗ್ಗೆ? ಚೆನ್ನಾಗಿ ಉಳುಮೆ ಮಾಡ್ಬೇಕು, ಒಂದು 5-6 ಸಲ ಉಳುಮೆ ಮಾಡ್ಬೇಕು ಚೆನ್ನಾಗಿ. ಹಾಕಕ್ಕಿಂತ ಮುಂಚೆ 5-6 ಉಳುಮೆ ಮಾಡಿ ಅದಕ್ಕೆ ಚೆನ್ನಾಗಿ ಗೊಬ್ಬರ ಏರಿಕೊಂಡು ಗೊಬ್ಬರ ಮಿಕ್ಸ್ ಮಾಡಿ ಉಳುಮೆ ಮಾಡಿ ಆಮೇಲೆ ಅದನ್ನ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡ್ಬೇಕು ನಾವು. ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಿ ಅದಕ್ಕೆ ಕಳೆ ತತ್ತದಂಗೆ ಉಳುಮೆ ಮಾಡಿಸ್ಕೋಬೇಕು. ಎತ್ತಿನ ಬೇಸಾಯ ಯಾರನ್ನಾರು ನೋಡ್ಕೊಂಡು ಎತ್ತಿನ ಬೇಸಾಯದಲ್ಲಿ ಉಳುಮೆ ಮಾಡಿಸ್ಕೋಬಹುದು, ಇಲ್ಲಾಂದ್ರೆ ಅದು ಒಂದ್ ಸ್ವಲ್ಪ ಐಡಿಯಾ ಮಾಡ್ಕೊಂಡು ಟೆಕ್ನಾಲಜಿ ನೋಡ್ಕೊಂಡ್ರೆ ನಾವು ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡಿದ್ದೀನಿ. ನಾನು ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡ್ಕೊಂಡು ಅದಕ್ಕೆಲ್ಲ ಗೊಬ್ಬರ ಇದು ಎಲ್ಲ ಏನೇನು ಟೈಮ್ಗೆ ಏನಿರುತ್ತೆ ಅದನ್ನ ಕೊಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಅನುಕೂಲ ಐತೆ ಕಬ್ಬಲ್ಲಿ, ಚೆನ್ನಾಗಿ ಬೆಳೆ ತಗೋಬಹುದು, ನಮ್ಗೆ ಆದಾಯ ಆಗುತ್ತೆ. ನಾವು ಸರ್ ನಮ್ದೆಲ್ಲ ಖರ್ಚೆಲ್ಲ ಕಳೆದ ನಿಮಗೆ 230,000 ದುಡ್ಡು ಉಳುತ್ತದೆ ಒಂದು ಎಕರೆ 10 ಕ್ವಿಂಟಲಿ. ಚೆನ್ನಾಗಿ ಬಂದದ್ ಕಬ್ಬು. ಉಳುಮೆ ಚೆನ್ನಾಗಿ ಮಾಡ್ಬೇಕು ಅಂದ್ರಲ್ಲ, ಯಾಕೆ ಉಳುಮೆ ಭೂಮಿ ಚೆನ್ನಾಗಿ ಮಾಡಿದ್ರೆ ಭೂಮಿ ಕಾವಾಗಿ ಒಳ್ಳೆ ಜೀವಾಣುಗಳೆಲ್ಲ ಇದಾಗಿರುತ್ತಲ್ಲ, ಹಂಗಾಗಿ ಭೂಮಿ ಚೆನ್ನಾಗಿ ಮಾಗಿರುತ್ತೆ ಉಳುಮೆ ಮಾಡ್ಬೇಕು. ಅದರಿಂದ ಉಳುಮೆ ಮಾಡಿದ್ರಿಂದ ಕಬ್ಬು ಚೆನ್ನಾಗಿ ಬರುತ್ತೆ. ಬಿತ್ತನೆ ಬೀಜ ಅವರೇ ಕೊಟ್ಟರು ಅಂದ್ರೆ ಅಲ್ವಾ? ಬೀಜ ಅವರೇ ಕೊಟ್ಟರು, ಫ್ರೀಯೇ ಕೊಟ್ಟದ್ರು. ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ಳೋದು ಒಳ್ಳೇದು ಅಂತಾರೆ? ನಾವು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ವಿ ಸರ್. ಜೂನ್ ಜುಲೈ ತಿಂಗಳು ಒಳ್ಳೇದು ನಾಟಿ ಮಾಡಕ್ಕೆ. ಏನಾವ ಗದ್ದೆನಾ ಇಲ್ಲ ಹೊಲಕ್ಕೆ ಮಾಡಿದ್ರಿ? ಹೊಲಕ್ಕೆ ಮಾಡಿದ್ರಿ? ಹೊಲಕ್ಕೆ ಮಾಡಿದ್ವಿ. ನಾಟಿ ಆದ್ಮೇಲೆ ಏನೇನು ಕೆಲಸ ಮಾಡ್ಬೇಕು? ನಾಟಿ ಆದ್ಮೇಲೆ ಅದು ಉಳುಮೆ ಅದು ಹೊರಡುದು ಬರೋ ತನಕ ಸ್ವಲ್ಪ ಕಳೆ ಎತ್ತಂಗ್ ನೋಡ್ಕೋಬೇಕು. ಕಳೆ ಎತ್ತದಂಗ್ ನೋಡ್ಕೊಂಡು ಅದಕ್ಕೆ ಅದಕ್ಕೆ ಚೆನ್ನಾಗಿ ನೀರು ಗೊಬ್ಬರ ಅಷ್ಟು ಕೊಟ್ಟರೆ ಸಾಕಿ. ಇನ್ನೇನು ಬೇಕಲ್ಲ ಅದಕ್ಕೆ, ಇನ್ನೇನು ಔಷಧಿ ಹೊಡೆಯಂಗಿಲ್ಲ, ಯಾವ್ದೇನೂ ಇಲ್ಲ. ಕಳೆ ಹತ್ತದಂಗೆ ಹೆಂಗ್ ನೋಡ್ಕೊಂಡ್ರಿ ಸರ್? ನಾವು ಕಳೆ ಹತ್ತದಂಗೆ ಅಂದ್ರೆ ಅದು ಸ್ವಲ್ಪ ಸಣ್ಣದಾಗಿ ಈಚೆ ಕಡೆಗೆ ಬಂದ್ಮೇಲೆ ಎತ್ತಿನ ಬೇಸಾಯದಲ್ಲಿ ಒಂದ್ ಸ್ವಲ್ಪ ಅರ್ಥೆ ಪರ್ತೆ ಮಾಡ್ಕೊಂಡು ಉಳುಮೆ ಮಾಡಿಸ್ಕೊಂಡು ಕಳೆ ಹತ್ತಂಗ ಅದ್ ಮಾಡ್ಕೊಂಡಿ ಅಂತಂದ್ರೆ ಆಗಾಗಿ ಉಳುಮೆ ಮಾಡ್ತಾ ಇರ್ಬೇಕು. ಅದ್ ಸ್ವಲ್ಪ ನೆಳ್ಳಗ್ ಹೋಕೊಂಡ್ಮೇಲೆ ಕಳೆ ಬರಲ್ಲ, ನೆಳ್ಳ ಬರತಕ ಇದ್ ಮಾಡ್ಕೊಂಡು ಮಾಡ್ಬೇಕು. ಈಗ ನಾಟಿ ಆದ್ಮೇಲೆ ಉಳುಮೆ ಟ್ರ್ಯಾಕ್ಟರ್ ಅಲ್ಲಿ ಮಾಡಿದ್ರು ಎತ್ತಲ್ ಮಾಡಿದ್ರು? ಇಲ್ಲ, ನಾಟಿ ಆದ್ಮೇಲೆ ಹೋದ್ನ ಸಲ ಏನ್ ಮಾಡಿದ್ವಿ? ಎತ್ತಲೇ ಮಾಡಿದ್ವಿ. ಅಲ್ಲಿ ಯಾರ ನಮ್ಮ ಪಕ್ಕದ ಊರಿನ ಒಬ್ಬ ಬೇಸಾಯದನ್ ಸಿಕ್ಕಿದ್ದ, ಅವನ್ ಕೈಯಾಗ ಮಾಡ್ಕೊಂಡ್ಬಿಟ್ಟಿದ್ದು ಅರ್ಥ ಬಡಿಯೋದು ಉಳುಮೆ ಮಾಡೋದೆಲ್ಲ ಅವನ ಕೈಲೇ ಮಾಡಿಸಿದ್ದು. ಈ ವರ್ಷ ಎರಡನೇ ಬೆಳಿಗ್ಗೆ ನಾ ಎತ್ತು ಮಾರ್ಕೊಂಬಿಟ್ಟನೆ, ಹೀಗೆ ಮಾಡಿದ್ರೆ ನಾನು ಟ್ರ್ಯಾಕ್ಟರ್ ಉಳುಮೆ ಮಾಡ್ಕೊಂಡು ಈ ವರ್ಷ. ಹಂಗಾಗಿ ಏನ್ ತೊಂದ್ರೆ ಹಾಕಲ್ವಾ ಬೆಳಗ್ಗೆ? ಏನೂ ಆಗಿಲ್ಲ. ಅದನ್ನ ಕಲ್ಟಿವೇಟರ್ ಇರುತ್ತಲ್ಲ ಬೋಲ್ ಸಿಸ್ಟಮ್, ಅದನ್ನ ಮಧ್ಯ ನಾವು ಅದನ್ನ ಸಾಲ್ ಬಿಟ್ಕೊಂಬಿಟ್ಟು ಎರಡು ಕಡೆ ನೇಗಲು ಬರಂಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೊಡ್ಕೊಂಡು ಅದರಲ್ಲೇ ಮಾಡ್ಕೊಂಡಿ. ಎಷ್ಟೊಂದ್ಸರಿ ಉಳುಮೆ ಮಾಡ್ತಾರೆ? ಇವತ್ತು ಉಳುಮೆ ಮಾಡಿರೋ ಒಂದ್ 4-5 ದಿವಸ ಬಿಟ್ಟು ತಿರ್ಗ ಇನ್ನೊಂದ್ಸಲ ಉಳುಮೆ ಮಾಡಿ, ಒಂದ್ 2-3 ಸಲ ಉಳುಮೆ ಮಾಡಬಹುದು ಅಷ್ಟೇ. ಅಷ್ಟೊತ್ತಿಗೆ ಅದ್ ಮೇಕ್ ಬಂದೇ ಬಿಡುತ್ತೆ, ಆಮೇಲೆ ಮಾಡಕ್ಕಾಗಲ್ಲ. 2-3 ಸರಿ ಮಾಡ್ಬೇಕಾಗ ಅಷ್ಟೇ. ನೀರು ಎಷ್ಟೊಂದ್ಸರಿ ಕೊಟ್ಟರು ಒಳ್ಳೇದು ಅಂತಾರೆ ಸರ್? ನಾವು ಹೆಚ್ಚು ಕಮ್ಮಿ ನಾನು 3-4 ದಿವಸ ಕೊನಪಟ್ಟು ಬಿಡ್ತಲೇ ಇರ್ತೀನಿ ನೀರು. ಡ್ರಿಪ್ ಅಲ್ಲಿ ಕೊಡೋದಲ್ವಾ? ಒಂದ್ ವಾರಕ್ಕೆ ಒಂದ್ ದಿವಸ ಕೊಡ್ಬೇಕು. ಈ ಡ್ರಿಪ್ ಅವರೇ ಮಾಡಿಸ್ಕೊಟ್ರು ಅಥವಾ ನೀವು ಮಾಡಿಸ್ಕೊಂಡ್ರ? ನಾವು ಸ್ವಂತ ಮಾಡ್ಕೊಂಡಿದ್ವಿ, ಅವರು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಅದ್ರ ಕಡೆಗೆ ಇದು ಮಾಡಲಿಲ್ಲ, ನಾವೇ ಸ್ವಂತ ಮಾಡ್ಕೊಂಡಿದ್ವಿ. ಯಾಕೆ ಡ್ರಿಪ್ ಮಾಡ್ಬೇಕು ಅಂತ ಅನಿಸ್ತು ಸರ್? ಅದೇ ನೀರ್ ಮೇಂಟೈನ್ ಮಾಡಕ್ಕೆ, ನೀರ್ ಮೇಂಟೈನ್ ಮಾಡೋದ್ ಕಷ್ಟ. ಅದು ಸುತ್ತುಪರಿ ಮಾಡಿದಂಗ್ ಮಾಡ್ಬೇಕು, ಅದು ಕರೆಂಟ್ ಒಂದ್ಸರಿ ಗಂಟೆಗೆ ಒಂದ್ಸರಿ ಹೋಗುತ್ತೆ ಬರುತ್ತೆ. ಈಗ ನಾವು ಸ್ಟಾರ್ಟ್ ಮಾಡಿರ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಹೋಗಿರುತ್ತೆ, ತಿರ್ಗಾ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅದು ಹೋಗುತ್ತೆ. ಈ ಡ್ರಿಪ್ ಆದ್ರೆ ಹಂಗಲ್ಲ, ನಾವು ಒಂದ್ 2-3 ಬ್ಯಾಚ್ ಮಾಡ್ಕೊಂಡಿದ್ವಿ. ಆ ಬ್ಯಾಚ್ ತಿರ್ಗಿಸ್ಬಿಟ್ರೆ ಬೇಕಾದ್ರೆ ನಾವೀಗ ಇಲ್ಲಿದೀವ ಸ್ಟಾರ್ಟ್ ಆಗಿರುತ್ತೆ ಮೋಟರ್, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಹಂಗ ಅದಕ್ಕಾಗಿ ಡ್ರಿಪ್ ಮಾಡಿದ್ವಿ, ಇಳುವರಿ ಚೆನ್ನಾಗ್ ಬರುತ್ತೆ ಅಂತ. ಈಗ ಕಬ್ಬು ನಾಟಿ ಮಾಡೋದಕ್ಕಿಂತ ಮೊದಲೇ ಡ್ರಿಪ್ ಮಾಡ್ಕೋಬೇಕಲ್ವಾ? ಇಲ್ಲ ಇಲ್ಲ ಇಲ್ಲ, ಕಬ್ಬು ನಾಟಿ ಮಾಡಿ ಇಷ್ಟು ಬಂದ ಮೇಲೆ ಡ್ರಿಪ್ ಮಾಡ್ಬೇಕು, ಒಂದ್ 2-3 ಅಡಿ ಬಂದ ಮೇಲೆ ಡ್ರಿಪ್ ಮಾಡ್ಬೇಕು. ಅಷ್ಟಾದಾಗ ಹಂಗ ಬಿಡ್ತೀವಿ, ಕಬ್ಬಿನ ಒಂದ್ ಸೈಡ್ ಅಲ್ಲಿ ಇದ್ ಮಾಡಿ ಬಿಡ್ತೀವಿ, ಆಮೇಲೆ ಡ್ರಿಪ್ ಮಾಡ್ತೀವಿ. ಆಮೇಲೆ ಕೂಡ ಮಾಡ್ಕೋಬಹುದು, ಆಮೇಲೆ ಮಾಡ್ಕೋಬಹುದು. ಕಬ್ಬಿನ ನಾಟಿ ಎಷ್ಟು ಅಂತರ ಎಷ್ಟು ಇಟ್ಟಿದ್ರಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿನಿಂದ ಸಾಲಿಗೆ? 4 ಅಡಿ ಸರ್, 4 ಅಡಿ ಗಿಡದಿಂದ ಗಿಡ. ನಾವು ಒಂದ್ ಸಾಲು ಒಮ್ಮೈ ಕಬ್ಬು, ಎರಡ್ ಕಡೆಗೂ ಇಲ್ಲ, ಒಂದೇ ಬಿತ್ತನೆ ಮಾಡಿದಂಗೆ ಎಲ್ಲ ಅದನ್ನ ಕಬ್ಬನ್ ಕಟ್ ಮಾಡಿ ನೀಟ್ಗೆ ಅದ್ ಮನಗಿಸಿ ಬಿಟ್ಟು ಮಣ್ಣು ಮುಚ್ಚೋದು ಅಷ್ಟೇ. ಆಮೇಲೆ ಅದ್ರ ಪಡ್ಗದು ಹುಟ್ಟುತ್ತೆ, ಪಡ್ಗದು ಹೊಡ್ಕೊಳತ್ತಿ. ಸುಮಾರು ಜನ ನೀರ್ ಕಟ್ಟೆ ಮಾಡ್ತಾರೆ ಈಗ್ಲೂ ಕೂಡ ಕಬ್ಬು ಅಂತ ಅಂತ ತಕ್ಷಣ. ಹನಿ ನೀರಾವರಿ ಇದೆಯಲ್ಲ, ಅದ್ರ ನೀರ್ ಸಾಕಾಗುತ್ತಾ? ಹನಿ ನೀರಾವರಿ ಕಟ್ಟ ನೀರ್ಗಿನ ಹನಿ ನೀರಾವರಿಯಲ್ಲಿ ಚೆನ್ನಾಗ್ ಬರುತ್ತೆ ಕಬ್ಬು. ನಾವೀಗ ಬೆಳೆದ ಅನುಭವದಲ್ಲಿ ನಾವು ಇಲ್ಲಿಗೆ ಹೆಚ್ಚಕಮ್ಮಿ 10 ವರ್ಷ ಆಚಲ್ ಒಂದ್ಸರಿ ಹಾಕಿದ್ದೆ ಕಬ್ಬ. ಈಗ ಅಡಿಕೆ ಗಿಡ ಹಾಕಿದೀನಲ್ಲ 15 ವರ್ಷದಲ್ಲಿ ಒಂದ್ಸಲ ಬೆಳೆದಿದ್ದು, ಅಡಿಕೆ ಗಿಡ ಹಾಕಿರೋದು ಹಾಕಿದ್ದು 1 ಎಕರೆಗೆ, ಆಗ ಹಿಂಗೆ ನೀರ್ ಬುಡಿವು ಬುಟ್ಟು ಮಾಡಿದ್ದು. ಆಗ್ಯೂ ಇದನ್ನು ನೋಡ್ಕೊಂಡ್ರೆ ಈಗ ಹನಿ ನೀರಾವರಿಯಲ್ಲೇ ಚೆನ್ನಾಗ್ ಬಂದೈತಿ ಡ್ರಿಪ್ ಅಲ್ಲಿ. ಅದ್ರಲ್ಲಿ ನೀರು ವೇಸ್ಟ್ ಆಗಲ್ಲ, ನೀರು ಸಲ್ಕ ಹರಿದು ಹೋಗುತ್ತಲ್ಲ ಅದ್ರ ಇದು ಎಲ್ಲ ಸತ್ವಾಂಶ ಎಲ್ಲ ಹರಿದು ಹೋಗುತ್ತೆ ಹಂಗ ಬಿಡೋದ್ರಿಂದ. ಇದೇ ಚಂದ ಡ್ರಿಪ್ಪು, ಡ್ರಿಪ್ಪೇ ಒಳ್ಳೇದು ಅಂತಾರೆ. ಒಳ್ಳೇದು. ಎಷ್ಟು ಖರ್ಚಾಯ್ತು ಡ್ರಿಪ್ಗೆ? ಸರ್ ಟ್ರಿಪ್ಗೆ ಒಂದ 30,000 ಖರ್ಚಾಗಿತ್ತು. ಅದೇ ಟ್ರಿಪ್ ಆಗೈತಿ, ಅದ್ ಬಿಚ್ಕೊಂಡ್ ಮಡಿಕೊಂಡಿದ್ದು ಕಟಾವ್ ಮಾಡ್ಬೇಕಾರೆ ಈಗ ಅದನ್ನೇ ಎಳ್ದೈತಿ ತಿರ್ಗ. ಈಗ ಎರಡನೇ ಬೆಳಗು ಅದೇ ಆಗೈತಿ. ಏನಾದ್ರೂ ಸಬ್ಸಿಡಿ ಸಿಗ್ತಾ ಅದಕ್ಕೆ? ಇಲ್ಲ ಸರ್, ನಾವು ಸಬ್ಸಿಡಿ ತಗೊಳಕ್ಕೆ. ಸಬ್ಸಿಡಿ ಸಿಗುತ್ತೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಗೊಳಕ್ ಹೋಲಲ್ಲ. ತಗೊಂಡಿದ್ರು ಅನುಕೂಲ ಆಯ್ತಿತ್ತು ನಿಮ್ಗೆ? ತಗೊಂಡಿದ್ರು ಅನುಕೂಲ ಆಗದು, ತಗೊಳಕ್ ಹೋಲ್ಲ. ಅದು ಒಟ್ಟಿಗೆ ಈ ಟ್ರಿಪ್ ಇಂದ ಭಾರಿ ಅನುಕೂಲ ಆಯ್ತು ಅಂತ? ಭಾರಿ ಅನುಕೂಲ. ನಾವ್ ಹೆಚ್ಚು ಕಮ್ಮಿ ಎಲ್ಲ ನಮ್ದು ಈಗ ಅಡಿಕೆ ತೆಂಗು ಏನೈತೆ ಎಲ್ಲ ಡ್ರಿಪ್ಪೆ. ಒಂದನು ಬಿಡ್ಬೋದು, ನೀರ್ ಚೆನ್ನಾಗೈತೆ, ಆದ್ರೂ ಸುಮ್ನೆ ಅದು ಪ್ರಯೋಜನ ಇಲ್ಲ ಒಂದ ಬಿಡೋದು ಅಂತ ಎಲ್ಲ ಡ್ರಿಪ್ಪೆ ಮಾಡಿರೋದು. ಏನಾರ ದನಿಗೆ ಮೇವು ಬೆಳ್ಕೊಳ್ಳೋದಕ್ ಮಾತ್ರ ಒಂದ ಬಿಟ್ಕೋತೀವಿ, ಉಳಿದೋದೆಲ್ಲ ಡ್ರಿಪ್ಪೆ. ಈ ಡ್ರಿಪ್ ಈಗ ಬೇರೆಯವರು ಡ್ರಿಪ್ ಮಾಡ್ಕೊಂಡವ್ರು ನೀವೇ ಮಾಡ್ಕೊಂಡಿರೋದು? ಇಲ್ಲಿ ನಾವೇ ಮಾಡ್ಕೊಂಡಿರೋದು, ಬೇರೆ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಎಲ್ಲ ತೆಂಗು ಇದಕ್ಕೆಲ್ಲ ಡ್ರಿಪ್ ಜಾಸ್ತಿ ಮಾಡ್ಯಾರಿ. ಕಬ್ಬಿಗೆ ನಮ್ಮ ಏರಿಯಾದಲ್ಲಿ ನಾನು ಒಬ್ಬನೇ ಮಾಡಿರೋ ಸದ್ಯ ಡ್ರಿಪ್. ಡ್ರಿಪ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತೀರಿ? ಇಂದ ಒಳ್ಳೇದು, ನೀರು ಸೇವ್ ಆಗುತ್ತೆ, ಆಮೇಲೆ ಕೆಲಸ ಕಡಿಮೆ ಆಗುತ್ತೆ. ಈಗ ನಾವು ಡ್ರಿಪ್ ಇಲ್ಲ ಅಂದ್ರೆ ಮುಂದೆ ನಿಂತ್ಕೊಂಡು ಗುದ್ದಿ ತಗೊಂಡು ನಿಂತಿರ್ಬೇಕು ಬಿಡಕ್ಕೆ, ಇದಂಗಲ್ವಲ್ಲ. ಈಗ ಹೆಚ್ಚು ಕಮ್ಮಿ ನಾವು ಒಂದ್ ಎಕರೆ ಅಂದ್ರೆ ಒಂದ್ ಎರಡು ಬ್ಯಾಚ್ ಮಾಡಿದೀವಿ, ಅರ್ಧ ಎಕರೆಗೆ ಒಂದೊಂದ್ಸಲ ಓತಾ ಇರುತ್ತೆ, ನಾವು ನೋಡಂಗೆ ಇಲ್ಲ. ಗೇಟ್ ವಾಲ್ ಚೇಂಜ್ ಮಾಡೋದಷ್ಟೇ, ಈ ಕಡೆಗೆ ಬೇಕಾದಾಗ ಈ ಕಡೆಗೆ ತಿರ್ಸ್ಕೊಳ್ಳೋದು, ಆ ಕಡೆಗೆ ಬೇಕಾದಾಗ ಆ ಕಡೆಗೆ ಬೇಕಾದಾಗ ಆ ಕಡೆಗೆ, ಅಷ್ಟು ಬಿಟ್ರೆ ನಾವಲ್ಲಿ ನಿಂತ್ಕೊಳ್ಳೋ ಇದೇ ಇಲ್ಲ. ಸಾಮಾನ್ಯವಾಗಿ ಒಂದ್ ಎಕರೆಗೆ ಒಂದ್ 60-70 ಟನ್ ಕಬ್ಬು ಬಂದ್ರೆ ಅದೇ ಬಂಪರ್ ಅಂತ ಹೇಳಂತಾರೆ. ನೀವು ಸುಮಾರು ಒಂದ್ ಎಕರೆ 10 ಗುಂಟೆನಲ್ಲಿ 104 ಟನ್ ಆಗಿತ್ತು. 104 ಟನ್ ಆಗಿತ್ತು. ಹಿಂಗ್ ಒಳ್ಳೆ ಚೆನ್ನಾಗಿ ಬೆಳೆ ಬರಬೇಕು ಅಂತ ಅಂದ್ರೆ ಏನೇನು ಮಾಡಿದ್ರಿ ಸರ್? ನಾವ್ ಇನ್ನೇನ್ ಮಾಮೂಲಿ ದನಿ ಗೊಬ್ಬರ ಹಾಕಿದೀವಿ, ಆಮೇಲೆ ಅದ್ರ ಮೇಲಿಂದ ಮಿನೀರ್ ಕೊಡ್ಲೇಬೇಕಲ್ಲ, ಅದ್ ಕೊಡದೇ ಇದ್ರೆ ಅದ್ ಇವತ್ತು ಬೆಳೆ ಹೇಳಲ್ಲ. ಅಷ್ಟು ಬಿಟ್ರೆ ಇನ್ನೇನ್ ಅದಕ್ಕೆ ಇನ್ನೇನು ಔಷಧಿ ಪೌಷ್ಟಿ ಏನಿಲ್ಲ. ಕಬ್ಬಿಗೆ ನೀರಿನ ನಿರ್ವಹಣೆ ಮೇನು, ನೀರ್ ಚೆನ್ನಾಗಿರ್ಬೇಕಷ್ಟೇ, ನೀರ್ ಚೆನ್ನಾಗಿ. ದನ ಗೊಬ್ಬರ ಎಷ್ಟು ಬಳಕೆ ಮಾಡಿದ್ರಿ ಸರ್? ನಾವ್ ಒಂದ್ ಎಕರೆ ಹತ್ಕೊಂಡಿಗೆ ಒಂದ್ 4 ಟ್ರ್ಯಾಕ್ಟರ್ ಹಾಕಿದ್ವಿ. ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ಮೊದ್ಲೇ ಬಿತ್ತನೆಗಿಂತ ಮೊದ್ಲೇ ಹಾಕ್ಬಿಟ್ರ? ಈಗಿನ ಮೊದ್ಲೇ ಹಾಕಿದ್ವಿ. ಈಗ ಎಳ್ಳೆ ಬೆಳಗ್ಗೆ ಹಾಕಿಲ್ಲ ಬಿಡಿ ಗೊಬ್ಬರ ನಾವೀಗ. ಈಗ ಅದ್ರದ್ದು ಏನಿತ್ತು, ಅದು ಕಟಾವ್ ಮಾಡಿದ ಇದೆಲ್ಲ ಇತ್ತಲ್ಲ, ತರಗು ಎಲ್ಲ ಇತ್ತಲ್ಲ, ಅದಂಗೆ ಅದನ್ನೆಲ್ಲ ಉಳುಮೆ ಮಾಡಿದೀವಲ್ಲ, ಹಂಗಾಗಿ ಅದೇ ಗೊಬ್ಬರ ಐತಿ. ಈಗೇನ್ ಹಾಕಿಲ್ಲ. ಈಗ ಹಾಕಿಲ್ಲ. ಈ ಸೀಮೆ ಗೊಬ್ಬರ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತಾ ಇದ್ರಿ ಸರ್? ಇಲ್ಲಿ ನಾವ್ ಎರಡೇ ಸಲ ಕೊಡೋದು, ಎರಡ್ ಸಲ ಕೊಟ್ಟಿದ್ವಿ ಅಷ್ಟೇ. ಕಬ್ಬು ಸ್ಟಾರ್ಟಿಂಗ್ ಹೊಡೆದು ಒಂದ್ 2 ಅಡಿ ಬಂದಾಗ ಒಂದ್ಸಲ ಕೊಟ್ಟಿದ್ವಿ, ಅದ್ ಕೊಟ್ಟ ಒಂದೊಂದೂವರೆ ತಿಂಗಳಿಗೆ ಇನ್ನೊಂದ್ಸಲ ಕೊಟ್ಟಿದ್ವಿ. ಕ್ಲೋಸ್ ಇನ್ನಿಲ್ಲ, ಇನ್ನೊಳಗೆ ಹೋಗಕ್ಕೆ ಆಗಲ್ಲ ಬಿಡಿ, ಕೊಡಕಲ್ಲ. ಮತ್ತೆ ಕೊಡ್ಲಿಲ್ಲ? ಇಲ್ಲ, ಕೊಡಂಗೆ ಇಲ್ಲ ಅಷ್ಟೇ. ಈ ಕಬ್ಬು ವರ್ಷದ ಬೆಳೆನಾ? ವರ್ಷದ ಬೆಳೆ. 10 ತಿಂಗಳಿಗೆ ಬರುತ್ತಾ ವರ್ಷಕ್ಕೆ ಬರುತ್ತಾ? ತಿಂಗಳಿಗೆ ಬರುತ್ತೆ. ಅವ್ರ ಫ್ಯಾಕ್ಟರಿ ಕಟಾವ್ ಮಾಡೋದೇ ವರ್ಷಕ್ಕೆ ಕರೆಕ್ಟ್ ಆಗಿ, ಅವ್ರೇನ್ ಕೊಟ್ಟಿರ್ತಾರೆ ಆ ಡೇಟ್ ಇಂದ ಒಂದ್ ವರ್ಷಕ್ಕೆ ಕಟಾವ್ ಮಾಡ್ಕೋತಾರೆ. ಅಲ್ಲಿವರೆಗೂ ಕಳೆ ಬರ್ದಂಗ ನೋಡ್ಕೋಬೇಕು. ಕಳೆ ಬರಲ್ಲ ಸರ್, ಕಳೆ ನಾವ್ ಅದೇನು 4 ತಿಂಗಳು ಕಬ್ಬು ಆದ್ಮೇಲೆ ಅದ್ರೊಳಗಡೆ ಕಳೆನೇ ಬರಲ್ಲ, ನೆಳಗೋಕೊಂಡ್ಬಿಡುತ್ತಲ್ಲ, ಕಳೆ ಬರಲ್ಲ. ಕಳೆ ಬರೋದಿಲ್ಲ. ಇಲ್ಲ, ನೀರು ಗೊಬ್ಬರವನ್ನು ನೋಡ್ಕೊಂಡ್ರೆ ಸಾಕು. ನೀರು ಇನ್ನೇನ್ ಗೊಬ್ಬರದ್ದು ಇಲ್ಲ, ಗೊಬ್ಬರದ್ದು ಮುಗ್ದೋಯ್ತಿ. ಇನ್ನೇನಿದ್ರು ನಾವು ಬದಿನಲ್ಲಿ ಗೇಟ್ ಹೋಲ್ ಮಾಡ್ಕೊಂಡಿರ್ತೀವಲ್ಲ, ತಿರ್ಗಡ ಜಾಗದಲ್ಲ ಗೇಟ್ ಹೋಲ್ ತಿರುಗಿ ಸೆಳೆದ್ ಬಿಟ್ರೆ ಅದಕ್ಕೆ ಇನ್ನೇನು ಕೆಲ್ಸ ಇಲ್ಲ, ಔಷಧಿ ಹೊಡಿಯಂಗಿಲ್ಲ, ಏನು ಮಾಡಂಗಿಲ್ಲ. ಒಟ್ನೆಲ್ಲ ಹಂಗ ದೀರ್ಘಾವಧಿ ಬೆಳೆ ಅಷ್ಟೇ, ಒಂದ್ ವರ್ಷ ಕಾಯ್ಬೇಕು. ಒಬ್ಬೊಬ್ಬರೇ ಕಬ್ಬು ಹಾಕೊಂಡ್ರೆ ಸ್ವಲ್ಪ ನುಕ್ಸಾನ್ ಆಗುತ್ತೆ ಅಂತಾರೆ. ಏನು ಆಗಿಲ್ಲ ಸರ್, ನಾವೊಬ್ಬರೇ ಹಾಕಿರೋದ್ರಲ್ಲಿ ಗುಳ್ಳೆನರಿ ಬರೋದು ಮುರಿಯೋದು. ಒಂದೇ ಒಂದ್ ಗುಳ್ಳೆನರಿ ಅದ್ರೊಳಗೆ ಬಂದಲ್ಲ ಬಿಡಿ, ನಮ್ಮ ಜಮೀನಿಂತವ ಒಂದು ಗುಳ್ಳೆನರಿ ಇಲ್ಲ. ಹಂದಿ ಅಂತ ಬರೋದೆಲ್ಲ ಬಿಡಿ, ಅದಕ್ಕೆ ಹಂದಿ ಕಾಟವೆ, ಆದ್ರೂ ಹಂದಿ ಕಬ್ಬಳಿಗೆ ಬರಲ್ಲ, ಅದೇನು ಅದು ಕಬ್ಬಿಗೆ ಬರಲ್ಲ. ಅದೇ ಜೋಳ ಹಾಕಿರ್ಬಿಡಲ್ಲ, ನಾವು ದನಿ ಜೋಳ ಪಳ ಹಾಕೈತಿವಲ್ಲ ಎಲ್ಲ ಬಂದು ತಿಂದ ಹಾಕ್ಬಿಡ್ತವೆ, ಕಬ್ಬಳಿಗೆ ಮಾತ್ರ ಬರಲ್ಲ. ಏನು ಒಂದ್ ಚೂರು ನುಕ್ಸಾನ್ ಆಗಿಲ್ಲ. ಇಲ್ಲ ಇಲ್ಲ, ಒಬ್ಬೊಬ್ಬರೇ ಆದ್ರೂ ಬೆಳಿಬಹುದು. ಒಬ್ಬರೇ ಆದ್ರೂ ಬೆಳಿಬಹುದು. ಈಗ ಏನ್ ಕಬ್ಬು ಬೆಳೆದಿದ್ರಲ್ಲ ನೀವು ಫ್ಯಾಕ್ಟರಿಗೆ ಕೊಡ್ಬೇಕಾದ? ಫ್ಯಾಕ್ಟರಿಗೆ ಕೊಡ್ಬೇಕು, ಅದು ಸ್ಟಾರ್ಟಿಂಗು, ಅದು ಒಪ್ಪಂದ ಇರುತ್ತೆ. ಈಗ ಅವ್ರಿಗೆ ಬೀಜ ಅವರೇ ಕೊಟ್ಟಿರ್ತಾರೆ, ನಾವು ಅವ್ರಿಗೆ ಕಟಾವಿಗೆ ಅವ್ರಿಗೆ ಕೊಡ್ಬೇಕು. ಅವರೇ ಬಂದು ಕಡಿಯರ್ನ ಅವರೇ ಕರ್ಕೊಂಡ್ ಬರ್ತಾರೆ, ಟ್ರಾನ್ಸ್ಪೋರ್ಟ್ ಅವ್ರದೇ, ಅದನ್ನೆಲ್ಲ ಅಮೌಂಟ್ ಇಷ್ಟು ಅಂತ ಇರುತ್ತೆ, ಒಂದ್ ಟನ್ಗೆ ಇಷ್ಟು ಅಂತ. ಕಟಿಂಗ್ ಇಂದು ಟ್ರಾನ್ಸ್ಪೋರ್ಟ್ ಎರಡನ್ನು ಮುರ್ಕೊಂಡು ಉಳಿದ ಅಮೌಂಟ್ ನಮ್ ಬ್ಯಾಂಕ್ ಹಾಕ್ತಾರೆ, ಅವ್ರು ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ನಿಮಗೇನು ಹೊರ ಇಲ್ಲ, ಈಗ ಯಾರು ಹುಡಿಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರಬೇಕು, ಕಡಿಯಕ್ಕೆ ನಾವು ಅವ್ರನ್ನ ಹುಡುಕ್ಬೇಕು, ಏರಕ್ಕೆ ಇದ್ ನೋಡ್ಬೇಕು, ಲಾರಿ ಕರಿಬೇಕು, ಏನೂ ಇಲ್ಲ. ಅವ್ರು ಬಂದಾಗ ಅಲ್ಲಿ ತೂಕಕ್ಕೂ ನಾವು ಹೋಗಂಗಿಲ್ಲ, ಅಲ್ಲಿಗೆ ನಾವ್ ಅಲ್ಲಿ ಹೋಗಿ ಅಲ್ಲಿ ತೂಕ ಹತ್ತಂಗೆ ನಮ್ಮ ಫೋನಿಗೆ ಮೆಸೇಜ್ ಬಂದಿರುತ್ತೆ ಇಷ್ಟೊಂದ್ ಆಗೈತೆ ನಿಮ್ ಕಬ್ಬು ಅಂತ. ಹಂಗಾಗಿ ಅದು ಏನೇನು ಇಲ್ಲ. ದುಡ್ಡು ಕಾಸು ತಕ್ಷಣ ಕೊಡ್ತಾರ? ಹಿಂಗೆ ಒಂದು ತಿಂಗಳು ಕಟಾವ್ ಆದ ಒಂದ್ ತಿಂಗಳಿಗೆ ನಮ್ಮ ಅಕೌಂಟ್ ದುಡ್ಡು ಬೀಳುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಕಬ್ಬು ಸುಲಭದ ಬೆಳೆ ಅಂತೀರಾ ಏನಂತೀರಾ? ನಮಗೆ ತಿಳಿದ್ರೆ ಮಟ್ಟಿಗೆ ಸುಲಭದ ಬೆಳೆಯ ನಾವು ಹಾಕ್ಬೇಕಾದ್ರೆ ಸ್ವಲ್ಪ ಇದು ಹೆಂಗ್ ಬೆಳೆಯೋದು ಅಂತಕೊಂಡಿವ್. ಬೆಳೆದಾದ್ಮೇಲೆ ಈಗ ಸದ್ಯಕ್ಕೆ ಪರವಾಗಿಲ್ಲ, ಸುಲಭದ ಬೆಳೆ ಅದು ನಂಗ. ಈ ಶುಂಠಿ ಇದು ಎಲ್ಲ ಹೋಲಿಸ್ಕೊಂಡ್ರೆ ಎಲ್ಲದಕ್ಕಿನ್ನ ಅದು ಕಬ್ಬು ಈಸಿ ಬೆಳೆ ನಂಗ. ಲಾಂಗ್ ಬೆಳೆ ಬಿಟ್ರೆ ಮೊನ್ನೆ ರೈತನಿಗೆ ಆದಾಯವಾಗಿ ಪರವಾಗಿಲ್ಲ. ಈಗ ನಾವ್ ಹೇಳಿದ್ನಲ್ಲ, 1 ಎಕರೆ 10 ಕ್ವಿಂಟಲ್ ಈಗ ನಮ್ ಖರ್ಚೆಲ್ಲ ಕಳೆದ ನನಗೆ 230,000 ರೂಪಾಯಿ ದುಡ್ಡು ಬಿಳದೈತಿ. ನಾವ್ ಅದ್ರಲ್ಲಿ ಇನ್ನೇನ್ ಉಳ್ಸಕ್ ಅದ್ರಲ್ಲಿ ಏನ್ ಬೆಳೆದು. ಈಗ ಶುಂಠಿ ಹಾಕಿದ್ರೆ ಏನಾಗುತ್ತೆ, ಒಂದ್ಸಲ ರೇಟ್ ಇರುತ್ತೆ, ಈ ಸರಿ ಹಂಗಾಗ್ಬಿಟ್ರೆ ಏನ್ ಮಾಡೋದು. ನಾವು ಶುಂಠಿ ಹೆಚ್ಚು ಕಮ್ಮಿ 15 ವರ್ಷದಿಂದ ಕಂಟಿನ್ಯೂಸ್ ಬೆಳೀತಿದ್ರು, ಈಗ 2 ವರ್ಷದಿಂದ ಬಿಟ್ಬಿಟ್ಟಿದೀನಿ. ಹೋದ್ಸಲ ಆಚೆ ಸಲ ಸಿಕ್ಕಾಬಟ್ಟೆ ಮಳೆ ಆತ್ ನೋಡಿ, ಹಾಕಿದ್ದ ಬೀಜು ಸಿಕ್ಲಲ್ಲ, ಹಂಗಾಗ್ಬಿಡ್ತು, ಹಂಗಾಗಿ ಕೈ ಬಿಟ್ಬಿಟ್ಟಿದ್ದು ಶುಂಠಿಯ. ಈ ಕಬ್ಬೆ ಪರವಾಗಿಲ್ಲ ಅನ್ಸತ್ ಈಗ, ಈಗ ನೋಡ್ಕೊಂಡ್ರಿ ಒಂದ್ ಎಕರೆ ಹತ್ಕೊಂಡ್ರಲ್ಲಿ ನಾವು 2 ಲಕ್ಷ ರೂಪಾಯಿ ಅದೇ ತೆಗಿಯಕ್ ಆತರಲ್ಲ, ಹಂಗಾಗಿ ಅದೇ ಪರವಾಗಿಲ್ಲ, ಅದೇ ಪರವಾಗಿಲ್ಲ, ಒಳ್ಳೆ ಆದಾಯನು ಆಗುತ್ತೆ, ಕೆಲಸನು ಕಡಿಮೆ, ಖರ್ಚು ಕಡಿಮೆ. ಏನು ಕೆಲಸ ಇಲ್ಲ ಸರ್, ನಾವು ಕಬ್ಬು ನಾಟಿ ಮಾಡಿಸಿದ್ವಲ್ಲ ಹೋದ್ ಸಲ, ನಾಟಿ ಮಾಡ್ಸಕ್ ಲೇಬರ್ ಕರ್ಕೊಂಡಿದ್ವಿ, ಕಳೆ ಏನ್ ತಗಸಲ್ಲ, ಎಲ್ಲ ಎತ್ತಲ್ಲಿ ಇದ್ ಮಾಡ್ಕೊಂಡಿದ್ವಿ, ಗೊಬ್ಬರ ಹಾಕಕ್ ಲೇಬರ್ ಕರ್ಕೊಂಡಿದ್ವಿ. ಈ ಸರಿ ನಾಟಿದ್ವಿಲ್ವಲ್ಲ ಅದೇ ಕೂಳೆ ಬೆಳೆಲ್ಲ, ಗೊಬ್ಬರ ಹಾಕಕ್ ಮಾತ್ರ 2 ಸಲ ಲೇಬರ್ ಕರ್ಕೊಂಡಿದ್ವಿ, ಬಿಟ್ರೆ ಇನ್ಯಾತ್ಗೂ ಇಲ್ಲ. ಕೂಳೆ ಬೆಳೆ ಎಷ್ಟು ಬೆಳೆ ಮಾಡ್ಕೋಬಹುದು ಸರ್? ಕೂಳೆ ಬೆಳೆ ಕೆಲವರು ಹೇಳ್ತಾರೆ 8 ಬೆಳೆ 9 ಬೆಳೆ ತಕ್ಕ ಬೆಳಿಬಹುದು ಅಂತ, ನಮಗೆ ಇನ್ನೂ ಅದ್ರ ಅನುಭವ ಇಲ್ಲ. ಇದು 2ನೇ ಬೆಳೆ ನೋಡ್ತೀವಿ ಸರ್, 2ನೇ ಬೆಳೆ ಕಟಾವ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನೋಡ್ಕೊಂಡು ಮಾಡೋದು. 2ನೇ ಬೆಳೆ ಮಾಡುವಾಗ, ಕೂಳೆ ಬೆಳೆ ಮಾಡುವಾಗ ಅದಕ್ಕೆ ಏನೇನು ಕೆಲಸ ಮಾಡಿದ್ರಿ? ಏನಿಲ್ಲ ಸರ್, ಗೊಬ್ಬರ ಹಾಕಿದ್ವಿ ಅಷ್ಟೇ, ಅಷ್ಟು ಬಿಟ್ರೆ ನೇನ್ ನೀರು ಗೊಬ್ಬರ. ಉಳುಮೆ? ಉಳುಮೆ ಅದೇ ಟ್ಯಾಕ್ಟರ್ ಮಾಡಿದ್ನಲ್ಲ, ಒಂದ್ 2-3 ಸಲ ಉಳುಮೆ ಮಾಡಿದ್ದೀನಿ, ನಮ್ ಟ್ರ್ಯಾಕ್ಟರ್ ಉಳುಮೆ ಮಾಡ್ಕೊಂಡಿದ್ದೆ ನಾನೇ. ಸರಿ ಎತ್ತುಗಳು ಸಿಕ್ಕದಲ್ಲ, ಟ್ಯಾಕ್ಟರ್ ಉಳುಮೆ ಮಾಡಿಬಿಟ್ಟದ್ಲಿ, ಕಲ್ಟಿವೇಟರ್ನ ಅದಕ್ಕೆ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಬೀಚ್ ಹಾಕ್ಬಿಟ್ಟು ಮಧ್ಯ ಗೆಣೆ ಬಿಟ್ಕೊಂಡ್ಬಿಟ್ಟು ಮಧ್ಯ ಹೋದ್ರೆ ಆ ಕಡೆ ಈ ಕಡೆ ಎಳ್ಕಡೆ ಉಳುಮೆ ಮಾಡೋದು, ಹಂಗ್ ಮಾಡ್ಕೊಂಡು ಮಾಡಿದೀವಿ. ನೀರೊಂದು ಚೆನ್ನಾಗಿ ನೋಡ್ಕೋತೀರಿ? ಚೆನ್ನಾಗಿ ನೋಡ್ಕೇತಿ, ಚೆನ್ನಾಗಿದೆ ಕಬ್ಬು. ಈ ಸರಿ ನಮ್ಮ ಅವರೇಜ್ 100 ಟನ್ ಆಗುತ್ತೆ. ಗೊಬ್ಬರ ಹಾಕಿದ್ರೆ? ಗೊಬ್ಬರ ಹಾಕಿದ್ವಿ, 2 ಸಲ ಹಾಕಿ ಮುಗಿಸಿ ಹಾಕಿದ್ವಿ, ಇನ್ನೇನಿಲ್ಲ, ಅದ್ರೊಳಗೆ ಹೋಗಂಗ ಇಲ್ಲ. ಇನ್ನೇನು ಬರೀ ಕಟಾವೆ, ಕಟಾವೇ ಬರತಕ್ಕಿಂತ ಅದ್ರೊಳಗೆ ಹೋಗಂಗ ಇಲ್ಲ ಬಿಡಿ. ಈ ಫ್ಯಾಕ್ಟರ್ ಹಿಂಗೆ ಬಿತ್ತನೆ ಬೀಜ ಕೊಟ್ಟು ಅವರೇ ಕಡ್ಕೊಂಡು ಅವರೇ ತುಂಬಕೊಂಡು ಹೋಗೋದು ಅನುಕೂಲ ಅಂತೀರಾ ಹೆಂಗೆ? ಸದ್ಯಕ್ಕೆ ನಮಗೆ ಅನುಕೂಲ ಆಯ್ತಪ್ಪ, ಈಗ ಬೀಜ ನಾವು ಹುಡಿಕೊಂಡು ಹೋಗ್ಬೇಕಲ್ಲವ, ಆಮೇಲೆ ಬೀಜ ತಗೊಂಬಂದು ನಾವು ಹಾಕಿ ನಾವು ಕಬ್ಬು ಹೊಡಿಯಕ್ಕೆ ಎಲ್ಲಾರ ಹುಡಿಕೊಂಡು ಹೋಗ್ಬೇಕು ಅಂದ್ರೆ ಈಗ ಆಲಮನೆ ಹಾಕಿಸಿ ಮಾಡಕ್ ಹೋಗಲ್ಲ, ಇನ್ಲಂಗೆ ಗಾಣಗಳು ಸಿಗಲ್ಲ, ಏನ್ ನಮ್ಗೇನ್ ರಿಸ್ಕ್ ಇಲ್ಲ. ಅವರೇ ಈಗ ಬೀಜ ಕೊಟ್ಟವ್ರೆ, ಅವರೇ ಕಟಾವ್ ಮಾಡ್ಕೊಂಡು ಹೋಗ್ರೆ, ತೂಕ ಇನ್ನೇನ್ ನಮಗೆ ಮಾಮೂಲಿ ಅವ್ರು ತಗೊಂಡಾಗ ಅಲ್ಲಿ ತೂಕ ಹಾಕ್ದಂಗೆ ನಮಗೆ ಮೆಸೇಜ್ ಬರುತ್ತೆ, ಇಷ್ಟೇ ಟನ್ ನಿಮ್ ಕಬ್ಬು ಅಂತ, ಒಂದ್ ತಿಂಗಳಿಗೆ ಅಕೌಂಟಿಗೆ ದುಡ್ಡು ಹಾಕ್ತಾರೆ, ಹಂಗಾಗಿ ಅನುಕೂಲ ಐತಿ. ಇನ್ನೇನಾದ್ರು ಹೆಚ್ಚಿಗೆ ಮಾಡ್ತಿರೋ ಕಬ್ಬ? ಇಲ್ಲ ಇಲ್ಲ ಸರ್, ಹೆಚ್ಚಿಗೆ ಮಾಡಲ್ಲ. ಅವ್ರ ವರ್ಷ ಹಾಕಿ ಅಂತ ಬಂದು ಬಾಲ ಡಿಮ್ಯಾಂಡ್ ಮಾಡಿರ ನಮ್ಗೆ, ಚೆನ್ನಾಗಿ ಬೆಳೆದಿದ್ರೆ ಹಾಕಿ, ಇನ್ನೊಂದ್ ಎಕರೆ ಪಕ್ಕದಲ್ಲಿ ಇನ್ನೊಂದ್ ಎಕರೆ ಜಮೀನ್ ಇತ್ತು ನಮ್ದು, ಹಾಕಿ ಹಾಕಿಂತವ, ಏ ನೀರ್ ಮೇಂಟೈನ್ ಮಾಡಕ್ಕಲ್ಲ. ಹೋದ್ ಸಲ ಏನಾತಂದ್ರೆ ಮಳೆಗಾಲ ಕಮ್ಮಿ ಆಗಿ ಬೋರ್ಗಳೆಲ್ಲ ಇದಾಗ್ಬಿಟ್ವಲ್ಲ, ಹಂಗಾಗಿ ಆಗಲ್ಲಪ್ಪ ಸಾಕು ನಾವಿಷ್ಟೇ ಅಂತೇಳಿ. ನೀರ್ ಎಷ್ಟೈತೋ ಅಷ್ಟಕ್ ಮಾಡ್ಕೊಳ್ಳೋಣ ಅಂತ ನೀವು ಎಷ್ಟೈತೋ ಅಷ್ಟಕ್ ಮಾಡ್ಕೊಳ್ಳೋದು, ಸುಮ್ನೆ ಜಾಸ್ತಿ ಮಾಡಿ ಆಮೇಲೆ ಅದು ಇಳುವರಿ ಬರಲ್ಲ, ನೀರ್ ಸರಿ ಬಿಡಲ್ಲ ಅಂದ್ರೆ. ಬ್ಯಾಸ್ಕೆಲಿ ಈಗ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಸಹ ಮುಂಗಾರು ಮಳೆ ಬೀಳತಕ್ಕಲ್ಲಿ ಮೇಂಟೈನ್ ಮಾಡ್ಬೇಕು, ಅದ ಒಣಗದಂಗೆ, ಅದು ಇಂಪಾರ್ಟೆಂಟ್ ಅಲ್ವಾ? ಹಂಗಾಗಿ ನಾವು ಅಷ್ಟೇ ಸಾಕು ಅಂತ. ಹಂಗಾಗಿ ನೀರ್ ಎಷ್ಟಿದೆಯೋ ಅಷ್ಟಕ್ಕೆ ಮಾಡ್ಕೊಂಡು ಉಳಿದ್ರದ್ರಲ್ಲಿ ದನಿಗೆ ಜೋಳ ಬೆಳ್ಕೈತಿವಿ, ಯಾಕಂದ್ರೆ ದನಗೂ ರಾಗಿನೇ ಮಾಡಕ್ಕಲ್ಲ. ಅಡಿಕೆ ಎಷ್ಟು ಫಸಲಾಗ ಕೊಡುತ್ತೆ ಅಂತೀರಿ? ಸರ್ ಈಗ ನಮ್ದು 450 ಗಿಡ ಐತಿ, ನಾವು ಸ್ವಂತ ಮಾಡ್ತಾ ಇಲ್ಲ, ನಾವು ಒಂದ್ಸಲ ಮಾಡ್ಬೇಕು ಅಂತಲೇ ಇದೀವಿ. ಆ ಟೈಮ್ ಸರಿಯಾಗಿ ಮಾಡಕ್ಕೆ ಈಗ ಏನಾಗುತ್ತೆ ಅಂದ್ರೆ ಕುಯಿಲ್ ಟೈಮಲ್ಲಿ ಮಳೆ ಹಿಡ್ಕೊಂಡ್ಬಿಟ್ರೆ ಬಹಳ ಕಷ್ಟ ಅಂತೇಳಿ ಚೇಣಿ ಕೊಟ್ಬಿಡ್ತೀವಿ. ಅಲ್ಲ ಹೆಚ್ಚು ಕಮ್ಮಿ ನಮ್ದು 14 ವರ್ಷದ ಗಿಡ, ಒಂದ್ 450 ಗಿಡ, ಇನ್ನೆಲ್ಲ ಇನ್ನೊಂದ್ ಸಣ್ಣದು, ಒಟ್ಟಿಗೊಂದ 1,300-1,400 ಗಿಡ ಐತಿ ಅಡಿಕೆ ಗಿಡ. ಈಗ ಫಸ್ಲಾತಾರೆ 450 ಗಿಡ ಅಷ್ಟೇ. 450 ಗಿಡಕ್ಕೆ ಎಷ್ಟು ಕ್ವಿಂಟಲ್ ಸಿಗುತ್ತೆ ಹಸಿಕಾಯಿ? ಹಸಿಕಾಯಿ ಕುಯ್ದಲ್ಲ ಸರ್ ನಾವು ಚೇಣಿ ಕೊಡ್ತಿರಲ್ಲ, ಕೊಟ್ಬಿಡ್ತೀವಿ ಅವ್ರಿಗೂ. ನಾನು ಒಟ್ಟಿನಲ್ಲಿ ಒಂದ 3 ಕಾಲು 3:30 ಹಿಂಗ್ ಕೊಡ್ತೀನಿ ಅಷ್ಟೇ. ಚೇಣಿ ಅಂತ ಅಂದ್ರೆ ಇಡೀ ತೋಟದ ಮೇಲೆ ಇದ್ ಮಾಡ್ಬಿಡ್ತಾರ ಇಲ್ಲ ತೂಕ ಮಾಡಿ ಕೊಡೋದಿಲ್ಲ? ಒಟ್ಟಿ ತೋಟ ನೋಡ್ಕೊಂಡು ಅವ್ರ ಗೊನೆ ಮೇಲೆ ನೋಡ್ಕೊಂಡು ತೋಟನೆ ಮಾಡ್ಕೊಂಡ್ಬಿಡ್ತಾರೆ, ತೂಕ ಪಕ್ಕ ಇಲ್ಲ. ತೆಂಗು ಎಷ್ಟು ಬಾಯ್? ತೆಂಗು 350 ಗಿಡ ಐತಿ. 350 ಇದೆ, ಚೆನ್ನಾಗಿ ಫಸಲು ಬರ್ತದೆ? ಚೆನ್ನಾಗಿ ಫಸಲು ಬರು ಸರ್, ನಾನು ಹೇಳಿದ್ನಲ್ಲ ಹೆಚ್ಚು ಕಮ್ಮಿ ನಾನು 350 ಗಿಡದಲ್ಲಿ 40,000 ಕಾಯಿ ಕಿಡಿದ್ದೆ, ಈಗ 20,000 ಬಂದಿದೀವಿ. ಎಲ್ಲ ಫಸಲು ಇಳುವರಿ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ, 30-35 ರಿಂದ 40,000 ತನಕ ಕೆಡುತ್ತೀವಿ ಕಾಯಿ. ಚೆನ್ನಾಗಿದೆ. ಕೊಬ್ಬರಿ ಮಾಡ್ತೀರಾ ಇಲ್ಲ ಕಾಯಿ? ಕೊಬ್ಬರಿ ಮಾಡ್ತೀವಿ. ಮೊದ್ಲಿಂದ ಕೊಬ್ಬರಿ. ಕೊಬ್ಬರಿ ಮಾಡೋದು ಅನುಕೂಲ ಅಂತಾರ ಕಾಯಿ ಕೊಡೋದು ಒಳ್ಳೇದು ಅಂತಾರ? ಸರ್ ಕಾಯಿ ಕೊಡೋದು ಅನುಕೂಲ ಅಂತಾರೆ, ನಮ್ಗೆ ಅದೇನಾಯ್ತು ಅಂದ್ರೆ ರೂಢಿ ಇಲ್ವಲ್ಲ, ಕೊಬ್ಬರಿ ಮಾಡಿ ರೂಢಿ ಆಗೈತೆ, ನಾವು ಕೊಬ್ಬರಿನೇ ಮಾಡೋದು. ಈಗಲೂ ಕೊಬ್ಬರಿ ಮಾಡಿ ಎಳ್ನೀರು ಕೊಡ್ತಾರೆ ಕೆಲವರು, ಕೆಲವ್ರು ಕಾಯಿ ಮಾರ್ತಾರೆ, ನಮ್ಗೆ ಅದು ಅಭ್ಯಾಸ ಇಲ್ಲ. ಅದು ರೈಟು 5,000 ಆದ್ರೂ ಕೊಬ್ಬರಿಯ, 15,000 ಆದ್ರೂ ಕೊಬ್ಬರಿಯ, ಕಾಯಿ ಮಾರೋದು ಅದು ರೂಢಿನೇ ಇಲ್ಲ. ಕೊಬ್ಬರಿ ಎಲ್ಲಿ ಮಾರಾಟ ಮಾಡ್ತೀರಿ? ಮೊದಲೆಲ್ಲ ತಿಪ್ಟೂರಿ ಮಾರಿವು, ಈಗ ಇಲ್ಲೇ ನುಗ್ಗೇಳಿದೆಲ್ಲ ಮಾರ್ಕೆಟ್ ಆಗೈತಲ್ಲ, ಸಂಗಡಿಗಳಾಗಿವೆ, ನುಗ್ಗೇಳಿದೆ ಮಾರ್ತೀವಿ. ಇಲ್ಲೂ ಅಷ್ಟೇ ರೇಟ್ ಸಿಗುತ್ತಾ? ಇಲ್ಲೂ ಅಷ್ಟೇ ರೇಟ್ ಸಿಗುತ್ತೆ, ತಿಪ್ಟೂರ್ ರೇಟ್ ಏನೈತೆ ಇಲ್ಲೂ ಅದೇ ರೇಟ್ ಕೊಡ್ತಾರೆ. ಒಟ್ಟಿಗೆ ಇಲ್ಲೂ ಚೆನ್ನಾಗಿದೆ, ಅಷ್ಟು ದೂರ ಹೋಗೋದು ತಪ್ಪು ನಿಮ್ಗೆ? ನಮ್ಗೆ ಸುಮ್ನೆ ಅಲ್ಲಿ ಹೋಗೋ ಬಾಡಿಗೆ, ಒಂದಿನೆಲ್ಲ ಕೆಲಸ ವೇಸ್ಟ್, ಅದೆಲ್ಲ ತಪ್ಪುತ್ತೆ. ಇಲ್ಲೇ ನುಗ್ಗೇಳಿಲ್ಲ ಕೊಡ್ತೀವಿ, ಮಾಮೂಲಿ ಅಂಗಡಿ ಮಾಡ್ಕೊಂಡಿದ್ವಿ, ಕೊಡ್ತೀವಿ. ಬೇಕು ಅಂದ್ರೆ ನಮಗೆ ಬೇಕಾದ್ರೆ ಕೇಳಿದಾಗ ಒಂದು 50,000 ಲಕ್ಷ ದುಡ್ಡು ಕೊಡ್ತಾರೆ, ಕಾಪಿ ತಗೊಂಡೋದು ಮೂರ್ಖತ್ತಾರೆ. ಹಂಗಾಗಿ ಇಲ್ಲೇ ಮಾಡ್ತೀವಿ. ಬೇರೆ ಬೇರೆ ತರ ತರಕಾರಿ ಎಲ್ಲ ಬೆಳೀತಾ ಇದ್ದೆ ಅಂತ ಹೇಳಿದ್ರಿ, ಈಗ ಬುಟ್ಬುಟ ಅಂತ ಅಂದ್ರೆ ಯಾಕೆ ಬುಟ್ಟು ಸಹ ಅದೇ ಲೇಬರ್ ಪ್ರಾಬ್ಲಮ್, ಬೆಳೆಯ ಕಾಲ ಒಂದು, ಮಾರ್ಕೆಟ್ ಪ್ರಾಬ್ಲಮ್, ಮಾರ್ಕೆಟ್ ದೂರ ದೂರ, ಚನ್ನಪಟ್ಟಣಕ್ಕೆ ಹೋಗ್ಬೇಕು ಇಲ್ಲ ತಿಪ್ಪೂರಿಗೆ ಹೋಗ್ಬೇಕು ಇಲ್ಲ ಹಾಸನಕ್ಕೆ ಹೋಗ್ಬೇಕು, ಹಂಗಾಗಿ ವೆಹಿಕಲ್ ಗಳು ಇದಿಲ್ಲ, ಹಂಗಾಗಿ ಎಲ್ಲ ಕೈ ಬಿಟ್ಬಿಟ್ಟು. ಈಗ ಲೇಬರ್ ಸಿಗಲ್ವಾ, ಟಮಾಟೊ ಬೆಳೆಯು ಒಂದೊಂದು ದಿವಸ ಹೆಚ್ಚು ಕಮ್ಮಿ 300-400 ಚೀಲ ತಗೊಂಡೋಗಿ ಎಲ್ಲ ಕೈ ಬಿಟ್ಬಿಟ್ಟು ಬೆಳೆಯ ಕಾತಲ್ಲಿ ಈಗೇನು ಎಲ್ಲ ಜಾಸ್ತಿ ಔಷಧಿ ಹೊಡಿಬೇಕು, ಹಂಗಾಗಿ ಏನು ಬೆಳೆಯಲ್ಲ. ಅಡಿಕೆ ತೆಂಗು ಕಬ್ಬು ಒಂದ್ ಮಾಡಿದ್ವಿ. ಚನ್ನಪಟ್ಟಣ ಅಥವಾ ತಿಪ್ಟೂರು ಎಷ್ಟು ದೂರ ಆಗುತ್ತೆ ನಿಮಗೆ? ಸರ್ ನಮ್ಗೆ ಎರಡ್ ಕಡೆಗೂ ಒಂದೇ 25-25 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರ ತಗೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹೋಗಬೇಕಲ್ಲ, 4-5 ಗಂಟೆಗೆ ಮಾರ್ಕೆಟ್ ಅಷ್ಟೊತ್ತಿಗೆ ಎಲ್ಲಿ ಹೋಗಕ್ಕಾಗುತ್ತೆ? ಅದ್ರವೆಲ್ಲಾನು ಮಾಡಿದಿರಲ್ವಾ? ಎಲ್ಲಾನು ಮಾಡಿದೀವಿ, ಏನೇ ಒಂದ್ ಬೆಳೆದಿವಿ. ಇಂಥದ್ ಬೆಳೆದಲ್ಲ ಅನ್ನಂಗಿಲ್ಲ ಬಿಡಿ, ನಾನು ಎಲ್ಲಾನು ಬೆಳೆದಿದ್ದೀನಿ, ಆದ್ರೂ ಈಗ ಎಲ್ಲಾನು ಬಿಟ್ಟಿದೀವಿ. ಯಾವುದೇ ಬೆಳೆ ಆಗ್ಲಿ ನಾವು ಬೆಳೆದಿದ್ದು ಚೆನ್ನಾಗಿ ಬರಬೇಕು, ಒಳ್ಳೆ ಇಳುವರಿ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಲ್ಲ ಸರ್, ಅದ್ರ ಬಗ್ಗೆ ಗಮನ ತಗೊಂಡು ಚೆನ್ನಾಗಿ ನಿಗುವಾಗಿ ಮಾಡ್ಬೇಕು. ಚೆನ್ನಾಗಿ ಅದಕ್ಕೆ ದನಿ ಗೊಬ್ಬರ ನೋಡ್ಕೊಂಡು ಟೈಮ್ ಟೈಮ್ ನೀರು ಗೊಬ್ಬರ ಮಾಡ್ಕೊಂಡ್ರೆ ಚೆನ್ನಾಗ್ ಬರುತ್ತೆ. ದನಿ ಗೊಬ್ಬರ ಹಾಕ್ಲೇಬೇಕು ಅಂತಾರೆ? ಗೊಬ್ಬರ ಹಾಕ್ಲೇಬೇಕು. ದನಿ ಗೊಬ್ಬರ ಹಾಕ್ದಲ್ಲಿ ಎಲ್ಲಿ ಸಹ ಬರೀ ಸೂಪರ್ ಗೆಲ್ಲ ಅಗ್ಗೆ ಸದ್ಯಕ್ಕೆ ತಾತ್ಕಾಲಿಕ ಹೋಗಿ ಬರುತ್ತೆ ಅಷ್ಟೇ. ದನಿ ಗೊಬ್ಬರವೇ ಮೇನ್. ಭೂಮಿ ಫಲವತ್ತಾಗಿರ್ಬೇಕು ಅಂದ್ರೆ ದನಿ ಗೊಬ್ಬರ ಹಾಕ್ಬೇಕು. ದನಕರುಗಳು ಎಷ್ಟು ಹಾಕೊಂಡಿದ್ರಿ ಸರ್? ಅದೇ ಹೇಳಿ, ನಾವು 4 ಸಿಂಧಿ ಹಸ್ ಇದೆ, ಒಂದು ಎಮ್ಮೆ ಮಡಿಕೊಂಡಿದ್ದು ಮನೇಲಿ ಕರವಾಗಿ ನಮ್ಮ ಮನೆಗೆ ಉಪಯೋಗಿಸಕ್ಕಷ್ಟೇ. ಹಾಲು ಡೈಲಿ ಡೈರಿಗೆ ಹಾಕ್ತಾರೆ? ಅಲ್ಲೇ ನಮ್ಮೂರಲ್ಲಿ ಡೈರಿ ಐತೆ, ಪ್ರೈವೇಟ್ ಡೈರಿ, ಗವರ್ಮೆಂಟ್ ಡೈರಿ ಇತ್ತು ಅದು ಮುಚ್ಚೋಗ್ಬಿಡ್ತು, ಈಗ ಒಂದು ಪ್ರೈವೇಟ್ ಡೈರಿ ಐತೆ, ಆ ಡೈರಿಗೆ ಹಾಕ್ತಿವಿ. ಅದು ಅಲ್ಲಿನ ದುಡ್ಡೆಲ್ಲ ಮನೆ ಖರ್ಚಿಗೆಲ್ಲ ಮೇಂಟೈನ್ ಆಗುತ್ತೆ. ಈ ಜಮೀನಿದ್ದರಿಗೆ ದನಕರುಗಳು ಇರ್ಲೇಬೇಕಲ್ವಾ? ಜಮೀನಿದ್ದರೆ ದನಕರ ಇರ್ಲೇಬೇಕು, ಗೊಬ್ಬರ ಬೇಕಲ್ಲ ಸರ್, ದನಕರ ಇರ್ಲೇಬೇಕು. ಮಕ್ಕಳೆಲ್ಲ ಏನ್ ಮಾಡ್ತಾರೆ ಸರ್? ಮಗಳು ಮದುವೆ ಆಗಿದೆ, ಹಿರಿಯಳ್ ಮಗಳು, ಮಗ ಅವನದು ಮದುವೆ ಆಗಿದೆ, ಅವನು ಇದ್ದೆ, ನಾವೇನು ಅವನು ಡಿಗ್ರಿ ಮಾಡ್ಯಾನೆ, ಅವನಂಗ ವ್ಯವಸಾಯ, ಒಬ್ಬ ಮಗ ವ್ಯವಸಾಯ ಮಾಡೋನು, ಈಗೆಲ್ಲ ನುಗ್ಗಿಳದ ಎಂತ ಒಂದು ಯಾತ್ಕೊ ಫೈನಾನ್ಸ್ ಇದ್ಕೇನು ಹೋಯ್ಕೊಂಡು ಅದು ಇದು ಎರಡನ್ನು ಮಾಡ್ಕೊಂಡು ಅವನು ಕೃಷಿ ಕೆಲಸನೂ ಮಾಡ್ತಾರೆ. ಕೃಷಿ ಕೆಲಸನೂ ಮಾಡ್ತಾನೆ. ಏನು ಇಬ್ರು ಶೇರ್ ಮಾಡ್ತಾರೋ ಇಲ್ಲ? ಇಬ್ರು ಶೇರ್ ಮಾಡ್ತೀವಿ ಸರ್. ಈಗೆಲ್ಲ ಕಾಯಿ ಕೀಳಕ್ಕೆಲ್ಲ ನಾವೇ ಮಾಡಿವು, ಈಗ ಒಂದ್ 2-3 ವರ್ಷವಾಯ್ತು ನಾವು, ಅದಕ್ಕಿಂತ ಮುಂಚೆ ಎಲ್ಲ ಲೇಬರ್ ಕೇಳ್ಸಿವು, ಮರ್ಕಿಷ್ಟು ಅಂತ ಕೊಟ್ಟು ಕೇಳ್ಸಿವು. ಈಗಲೇ 3 ವರ್ಷದಿಂದ ನಾನು ನನ್ನ ಮಗನ ಕಿತ್ಕೈತೀವಿ. ಈಗ ಆಳಿನ ಪ್ರಾಬ್ಲಮ್ ಆಗಿ ಅವ್ರನ್ನ ಇವತ್ತು ಹೇಳಿದ್ರೆ ಒಂದು 15 ದಿವಸ ಆದ್ರೂ ಬರಲ್ಲ. ಸಾಲ್ಕೆ ಮೊದ್ಲೇ ಕೇಳಿದ್ರೆ 5,000 ಕೊಡು, 10,000 ಕೊಡು ಅಂತ. ಅದ್ರ ಬದ್ಲು ಏನ್ ಮಾಡ್ತೀವಿ, ಒಂದಿವ್ಸ ಎಲ್ಲ ಪೂರ್ತಿ ಕೇಳ್ತೀವಿ, ಇನ್ನೊಂದಿನ ಇಬ್ರಾಳು ಎಣ್ಣೆ ಕರ್ಕೊಂಡ್ಬಿಟ್ಟು ಎಲ್ಲ ಏರ್ಕೈತೀವಿ, ನಾವೇ ಮಾಡ್ಕೈತೀವಿ. ಎನಿ ಒಂದ್ ಕೆಲಸ ನಾವು ನಮ್ಮನೆ ಕೆಲಸ ನಾವೇ ಮಾಡ್ತೀವಿ ಸರ್. ಲೇಬರ್ ಕರ್ಕೊಂಡ್ರು ಅವ್ರ ಜೊತೆಲಿ, ಅವ್ರಿಗಿನ ಜಾಸ್ತಿ ನಾವೇ ಮಾಡೋದು. ಕಾಯಿನೂ ನೀವೇ ಕೆಡುತ್ತಿರಲ್ಲ? ಅದು ಕಾಯ, ನಾನು ನನ್ನ ಮಗ ಇಬ್ರು ಕೆಡುತ್ತೆ, ನನ್ನ ಮಗ ಕೆಡುತ್ತಾನೆ, ನನಗಿನ್ನೆಲ್ಲ ಚೆನ್ನಾಗಿ ಅವನೇ ಕೆಡುತ್ತಾನೆ. ಕೆಡಿಬಿಟ್ಟು ಒಂದಿನ ಆಳು ಕರ್ಕೊಂಡು ಏರ್ಕೆತ್ತಾನೆ, ತಂದತ್ಲಾಗ ಅಟ್ಕಾಕ್ಬಿಡ್ತು ಶೆಡ್ಗೆ, ಶೆಡ್ ಮಾಡಿದೀವಿ, ಶೆಡ್ಗೆ ಹಾಕಿದೀವಿ. ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ನಮಗೇನು ಕೃಷಿ ಬದುಕು ಚೆನ್ನಾಗಿದೆ ಸರ್, ನಮ್ಗೆ ಇವೆಲ್ಲ ಬಾಕಿ ಎಲ್ಲವಕ್ಕಿನ್ನಲ್ವೇ. ನಾವು ಹೆಚ್ಚು ಕಮ್ಮಿ ನಾನು 44 ವರ್ಷ ನಾನು ಅದನ್ನ ಮಾಡಕ್ ಹಿಡಿದು ಇವತ್ತಿನವರೆಗೂ ಅದು ಹಂಗೆ ಮಾಡ್ತಾ ಇದೀವಿ, ಅಷ್ಟೇ ಇದಾಗೈತೆ. ಕೃಷಿ ಬದುಕು ಬೇಜಾರು ಅಂದ್ರೆ ಮನುಷ್ಯನ ಜೀವನವೇ ಇಲ್ಲ ಬಿಡಿ, ಅದು ಬೇಜಾರಾಗ್ಬಿಟ್ರೆ ನೀವು ಹೇಳಂಗೆ ಜೀವನವೇ ಇಲ್ಲ. ಕೃಷಿ ಬದುಕು ಬೇಜಾರು ಅಂತ ಅಂದ್ರೆ ಜೀವನವೇ ಇಲ್ಲ. ಏನೇನು ಅನುಕೂಲ ಮಾಡ್ಕೊಂಡ್ರಿ ಇಷ್ಟು ವರ್ಷ ಕೃಷಿ ಮಾಡಿ? ನಾವೆಲ್ಲ ಅನುಕೂಲ ಮಾಡ್ಕೊಂಡಿದ್ವಿ, ಏನಿ ಒಂದು ಈಗ ಒಂದು ಮನೆ ಕಟ್ಕೊಂಡಿದ್ದೀವಿ, ನಮ್ಮ ಮಕ್ಕಳುಗಳು ಇಬ್ರು ಮದುವೆ ಮಾಡಿದೀವಿ, ಟ್ರ್ಯಾಕ್ಟರ್ ತಂದಿದ್ದೀನಿ, ಕಾರ್ ತಂದಿದ್ದೀನಿ, ಎಲ್ಲಾನು ಮಾಡಿದೀವಿ. ಆರ್ಥಿಕವಾಗಿ ನಮ್ಮ ಇದಕ್ಕೆ ನಾವು ಚೆನ್ನಾಗಿದೀವಿ. ಎಲ್ಲದೂ ಕೃಷಿಯಿಂದಲೇ ಮಾಡಿದ್ದು? ಎಲ್ಲಾನು ಕೃಷಿಯಿಂದಲೇ ಮಾಡಿದ್ರೆ ನಮ್ಮ ಹೊರಗಡೆಯಿಂದ ಏನು ಇಲ್ವಲ್ಲ, ಇನ್ಕಮ್ ಏನು ಇಲ್ಲ. ಈಗೆಲ್ಲ ಈಗ ಒಂದು 5-6 ತಿಂಗಳು ನನ್ನ ಮಗ ಯಾತ್ಕೊ ಓಡಾಡ್ಕೊಂಡು ಹಿಂಗ ಮನೆ ಖರ್ಚಿಗೆ ಅವ್ನು ಮೇಂಟೈನ್ ಮಾಡ್ಕೊಂಡವ್ನು ಅಷ್ಟೇ. ಅಷ್ಟು ಬಿಟ್ರೆ ಎಲ್ಲದು ನಮ್ದು ಇದ್ರಲ್ಲಾಗಿರೋದೆ, ಇದ್ರಲ್ಲಿ ಮಾಡಿರೋದೆ ನಾವೆಲ್ಲ, ಇನ್ ಬೇರೆ ಏನೇನು ಆದಾಯ ಇಲ್ಲ. ನಮ್ಗೆಲ್ಲ ಕೃಷಿದೇ ಆದಾಯ, ಕರೆಕ್ಟ್ ನೀಟಾಗಿ ಒಟ್ಟಿನ ಸ್ವಂತ ಮಾಡಿದ್ರೆ ಕೃಷಿಲಿ ಆದಾಯ ಐತೆ. ಸ್ವಂತ ಮಾಡ್ಬೇಕು, ನಾವು ಬರೀ ಎಲ್ಲ ಕೂಲಿ ತಲೆ ಮೇಲೆ ಮಾಡಿಸ್ಕೊಂಡು ಹೋಗ್ತೀವಿ ಅಂದ್ರೆ ಏನು ಉಳಿಯಲ್ಲ, ನಿಮ್ಗೆ ಉಳಿಯೋದಿಲ್ಲ. ಸ್ವಂತ ಮಾಡಿದ್ರೆ ಅದ್ರ ಆದಾಯ ಐತೆ. ಈಗ ಅವನು ಬೆಂಗಳೂರಿಗೆ ಹೋಗಿ 1 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋನು ಒಂದೇ, ಮನದ ಒಂದ 150 ಗಿಡ ತೆಂಗಿಡ ಮಾಡಿಕೊಂಡಿರೋನು ಅವನಿಗೆ ಈಕ್ವಲ್ ಆಗಿರ್ಬೋದು. ಓ ಅಚ್ಚುಕಟ್ಟ ಮಾಡ್ಕೊಂಡ್ರೆ, ಸ್ವಂತ ಮಾಡ್ಕೊಂಡ್ರೆ, ಕೂಲಿ ಕೊಟ್ಟು ಮಾಡಿಸಿರಲ್ಲ ಆಗಲ್ಲ. ಒಳ್ಳೇದು ಬಸವರಾಜಪ್ಪರ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಬಾರಿ ಚೆನ್ನಾಗಿ ಹೇಳಿದ್ರಿ. ಅದರಲ್ಲೂ ಕೂಡ ಕಬ್ಬಿನ ಬೆಳೆ ಹೆಂಗ್ ಮಾಡ್ತಾ ಇದ್ದೀರಿ, ಅದ್ರಲ್ಲಿ ಒಳ್ಳೆ ಫಸಲು ಪಡೆಯಕ್ಕೆ ಹೆಂಗ್ ಸಾಧ್ಯ ಆಯ್ತು ಅನ್ನೋಂಥದ್ದನ್ನು ಕೂಡ ಹೇಳಿದ್ರಿ. ನಿಮ್ಮ ಈ ಕೃಷಿ ಬದುಕಿನ ಅನುಭವಗಳು ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಹೆಂಗೆ ಮಾಡೋಂಥದ್ದು? ಸರ್ ನನ್ನ ಮೊಬೈಲ್ ನಂಬರ್ ತಗೊಳ್ಳಿ. ಮೊಬೈಲ್ ನಂಬರ್ ಹೇಳಿ. 9880-53-49-77. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಸರ್. 9880-53-49-77.

ಆ ರೀತಿಯ ದೊಡ್ಡ ಗಾತ್ರವು ಮತ್ತು ಆನೆಯ ಕಿವಿ ರೀತಿಯಲ್ಲಿ ಇರ್ತವಲ್ಲ, ಗಜ ಕಿವಿ ಬೆಳೆಗಳು ಅಂತ ಹೇಳ್ಬೋದು, ಆನೆ ಕಿವಿ ಬೆಳೆಗಳು ಅಲೋಕೇಶಿಯಾ ಅನ್ಕೊಂಡು ಈ ಸಸ್ಯಗಳ ಗುಂಪು ಇದು. ಇದರಲ್ಲಿ ಕೆಲವೊಂದು ಎಲೆಗಳನ್ನು ತಿನ್ನಬಹುದು, ಕಾಂಡಗಳನ್ನು ತಿನ್ನಬಹುದು, ಹಾಗೆ ಗಡ್ಡೆಗಳನ್ನು ಉಪಯೋಗಿಸ್ಕೊಳ್ಬಹುದು. ಹಾಲ್ಗೆಸ ವಿಶೇಷವಾಗಿರುತ್ತೆ, ಬೆಳೆಯೋದು ಬಹಳ ಸುಲಭ ಅನಿಸುತ್ತೆ. ಮರಗಿಡಗಳ ಮಧ್ಯದಲ್ಲಿ ಸ್ವಲ್ಪ ಮಣ್ಣು ತರಗು ಅದನ್ನು ಸೇರಿಸ್ಬಿಟ್ರೆ ನೋಡ್ತಾ ನೋಡ್ತಾ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಗಡ್ಡೆಗಳನ್ನು ಇಡ್ತಾ ಹೋಗ್ತದೆ. ಒಂದು ರೀತಿಯಲ್ಲಿ ಪಕ್ಷಿಗಳು ಮೊಟ್ಟೆ ಇಟ್ಟಂಗೆ ಸುಲಭವಾಗಿ ಬೆಳೆದು ಒಂದು ರೀತಿಯಲ್ಲಿ ಸುಲಭವಾಗಿಯೇ ಕಟಾವು ಮಾಡಿಕೊಳ್ಬಹುದು ಈ ಹಾಲುಗೆಸ ಗಡ್ಡೆಗಳನ್ನು. ಬೇಗ ಹಾಳಾಗೋದಿಲ್ಲ, ಪಲ್ಯ ಸಾರಿಗೆ ಆರಾಮಾಗಿ ಉಪಯೋಗಿಸ್ಕೊಳ್ಬೋದು. ಇನ್ನು ಬೇಯಿಸಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಬೋದು. ಒಂದಿಷ್ಟು ರಾಸಾಯನಿಕ ಗೊಬ್ಬರ ಅಥವಾ ಔಷಧಿ ವಿಷಗಳನ್ನು ಉಪಯೋಗಿಸ್ಕೊಳ್ದಲ್ಲೇ ಹಾಲುಗೆಸನ್ನು ನೀವು ಅಡುಗೆಗೆ ಅಥವಾ ಸೇವನೆಗೆ